ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಸಮಗ್ರ ಕೃಷಿ ಅನುಭವ ಕುರಿತು ಹುಣಸೂರು ತಾಲೂಕು ಹಿರೇಕ್ಯಾತನಹಳ್ಳಿಯ ಕೃಷಿಕ HN ಶಿವಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿ, ಇವರನ್ನು ಸಂದರ್ಶಿಸುತ್ತಾರೆ SC ಹೇಮಕುಮಾರ್. ಈ ಸಂದರ್ಶನದ ನಂತರ ಕೆಲವು ಜನಪದ ಗೀತೆಗಳನ್ನು ಕೇಳುವಿರಿ. ರೈತ ಬಾಂಧವರೇ, ಇಂದು ನಮ್ಮೊಂದಿಗಿದ್ದಾರೆ 62 ವರ್ಷ ಪ್ರಾಯದ HN ಶಿವಪ್ಪ ಅವರು. HN ಶಿವಪ್ಪ ಅವರು ಹುಣಸೂರು ತಾಲೂಕು ಗೌಡಗೆರೆ ಹೋಬಳಿ ಹಿರಿಕ್ಯಾತನಹಳ್ಳಿಯಲ್ಲಿ ಯಶಸ್ವಿಯಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಅಂದರೆ ಇವರು MSc ಪದವೀಧರರು, ಅದರಲ್ಲೂ ಸಸ್ಯಶಾಸ್ತ್ರದಲ್ಲಿ. ಉಪನ್ಯಾಸಕರು ಆಗಿಯೂ ಕೂಡ ಕಾರ್ಯನಿರ್ವಹಿಸಿ ಸಸ್ಯಶಾಸ್ತ್ರವನ್ನು ಓದಿ ಬೋಧನೆ ಮಾಡೋದು ಬೇಡ, ಸಸ್ಯಗಳನ್ನು ಬೆಳೆದು ಸ್ವತಃ ಜೀವನ ಅನುಭವವನ್ನು ಪಡೆಯೋಣ ಅಂತ ಹೇಳಿ ಕೃಷಿ ಕೆಲಸದಲ್ಲಿ ಇವರು ನಿರತರಾಗಿದ್ದಾರೆ. ಅವರನ್ನ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಶಿವಪ್ಪ ಅವರೇ. ನಮಸ್ಕಾರ ಸರ್. ನೀವು ಒಬ್ಬ ಉಪನ್ಯಾಸಕರಾಗಿದ್ದಂಥವರು, ಆದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ರಿಟೈರ್ಡ್ ಆಗಿ ಎಷ್ಟೋ ಜನ ಉಪನ್ಯಾಸಕರಾಗಿರ್ತಾರೆ, ಬೇರೆ ಬೇರೆ ಹುದ್ದೆಯಲ್ಲಿ ಇರ್ತಾರೆ, 60 ವರ್ಷ ಆದಮೇಲೆ ಪುನಃ ಬಂದು ಕೃಷಿಗೆ ಭಾಗವಹಿಸ್ತಾರೆ, ಕೃಷಿ ಕೆಲಸಗಳಲ್ಲಿ. ಆದರೆ ನೀವು ಕೃಷಿಯನ್ನೇ ಮಾಡಬೇಕು ಅಂತ ಹೇಳಿ ಅವತ್ತು ಉಪನ್ಯಾಸಕ ವೃತ್ತಿಯನ್ನು ತೊರೆದು ಬಂದಿದ್ದು ಯಾಕೆ ಅಂತ ಕೇಳ್ಬೋದಾ? ಸರ್, 3 ತಿಂಗಳು ಲೆಕ್ಚರಾಗಿ ಕೆಲಸ ಮಾಡಿದ್ವಿ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ, ಕೆಆರ್ಪೇಟೆಯಲ್ಲಿ. ಬಟ್ ನನಗೆ ಕೃಷಿ ಬಗ್ಗೆ ಜಾಸ್ತಿ ಒಲವು ಇತ್ತರಿಂದ ಅಲ್ಲಿ ಮಾಡೋಕ್ಕಾಗಲಿಲ್ಲ, ರಿಜೈನ್ ಕೊಟ್ಬಿಟ್ಟು ಬಂದು ಕೃಷಿಗೆ ತೊಡ್ಕೊಂಡೆ ಸರ್. ಒಲವು ಬರಬೇಕಾದ್ರೆ ಏನು ಕಾರಣ? ಸರ್, ತಂದೆ ಇದ್ದ ಜಮೀನು ಇತ್ತಲ್ಲ, ಮೊದಲಿಂದ ಮಾಡ್ತೇನೆ, ನಮ್ಮ ತಂದೆ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದೆ. ಅವ್ರು ತೀರ್ಕೊಂಡ್ಮೇಲೆ ಇನ್ನು ಜಮೀನು ನೋಡ್ಕೊಳ್ಳೋದು ಯಾರು ಇಲ್ಲದೆ ಹೋದರು. ಆಮೇಲೆ ಕೃಷಿಗೂ ಸ್ವಲ್ಪ ಆಸೆ ಇತ್ತು ನನಗೆ, ಅದಕ್ಕಾಗಿ ಜಮೀನು ಕಡೆಗೆ ಕೃಷಿ ಮಾಡಲಿಕ್ಕೆ ಸೇರ್ಕೊಂಡೆ ಸರ್. ಈಗ ಜಮೀನಿದ್ದವರು ಬೇರೆಯವ್ರಿಗೆ ಕೂಲಿ ನಾಲಿ ಕೊಟ್ಟು ಹೇಗೋ ಜಮೀನು ಮಾಡಿಸ್ಕೊಂಡು ಹೋಗ್ತಾರೆ, ಮತ್ತು ತಾವು ಒಳ್ಳೆ ವಿದ್ಯಾಭ್ಯಾಸವನ್ನು, ಅದರಲ್ಲೂ ಅವತ್ತಿನ ಕಾಲದಲ್ಲಿ MSc ಮಾಡೋದು ಅಂದರೆ ಏನು ಸಣ್ಣ ವಿಚಾರ ಅಲ್ಲ, ಮಾಡಿದೆ ಸ್ವಲ್ಪ ದಿನ ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ರೆ ನಾವು ನಿಜವಾಗ್ಲೂ ಒಳ್ಳೆಯ ಹುದ್ದೆಯನ್ನು ಪಡಿಬೋದಾಗಿತ್ತು. ಆದರೆ ಯಾಕೆ ನೀವು ಕೃಷಿಯನ್ನೇ ಮಾಡಬೇಕು ಅನ್ನೋದು ಹೆಚ್ಚಿನ ಒಲವು ನಿಮ್ಗೆ ಕಾಡ್ತು? ಸರ್, ಸಣ್ಣದ್ರಿಂದ ಕೃಷಿಯಲ್ಲಿ ನನಗೆ ಅನುಭವ ಇತ್ತು. ಅಲ್ಲ, ಆ ಅನುಭವ ಒಂದು ಕಡೆ ಜೊತೆಗೆ, ಆದರೆ ವಿದ್ಯಾಭ್ಯಾಸ ಮಾಡಿದ್ಮೇಲೆ ನಮ್ಮ ಮನಸ್ಸು ಪರಿವರ್ತನೆಯಾಗಿ ಎಲ್ಲ ನಗರ ಪ್ರದೇಶಗಳನ್ನು ನೋಡಿದ್ಮೇಲೆ ಅಲ್ಲೇ ಸೇರ್ಕೊಬಿಡೋಣ, ಸುಖವಾಗಿರೋಣ ಅಂತ ಅನಿಸುತ್ತೆ. ಆ ಬಂಧನ ಯಾಕೆ ನಿಮ್ಮನ್ನು ಹಿಡ್ಕೊಳ್ಳಲಿಲ್ಲ? ಸರ್, ನಂದು ಒಂದು ಮೇಯ್ನ್ ಕಾರಣ ಏನಂತಂದರೆ, ಸರ್ ಅಲ್ಲಿ ಲೆಕ್ಚರಾಗಲಿ ಇನ್ನೊಂದಾಗಲಿ 8 ಗಂಟೆಯಿಂದ ಇಲ್ಲ 10 ಗಂಟೆಯಿಂದ 5 ಗಂಟೆಗಂಟ ಕೆಲಸ ಮಾಡಬೇಕು. ಅದೇ 10 ಗಂಟೆಯಿಂದ 5 ಗಂಟೆಗಂಟ ಕೃಷಿ ಕೆಲಸ ಮಾಡಿದ್ರೆ ಲೆಕ್ಚರಲ್ಲಿ ಏನು ಸರ್ಕಾರದಿಂದ ಸಂಬಳ ಕೊಡ್ತಿದ್ದೋ ಆ ಸಂಬಳ ಇಲ್ಲೇ ತಗೋಬೋದಲ್ಲನ ದೃಷ್ಟಿಯಿಂದ ನಾನು ಕೃಷಿಗೆ ಇಷ್ಟಪಟ್ಟು ಬಂದೆ ಸರ್. ಅರೆ, ಕೃಷಿ ಅಂದಮೇಲೆ ಕಷ್ಟದ ಜೀವನ, ಶ್ರಮದ ಜೀವನ, ಅಲ್ಲಿ ಉಪನ್ಯಾಸಕರ ವೃತ್ತಿಯಿಂದ ಅವತ್ತಿನ ಕಾಲದಲ್ಲಿ ಸ್ವಲ್ಪ ಸಮಾಜದಲ್ಲಿ ಗೌರವವನ್ನು ಕೂಡ ಚೆನ್ನಾಗಿರ್ತಿತ್ತು. ಅಂತಹ ಗೌರವದ ಒಳ್ಳೆ ಸ್ಥಾನಮಾನವನ್ನು ಬಿಟ್ಟು ಕೃಷಿಗೆ ಇಳಿದಂತಹ ವಿಚಾರ ಯಾಕೆ ಅಂತ? ಸರ್, ಕೃಷಿ ನನಗೆ ಜಾಸ್ತಿ ಒಲವಾದ್ರಿಂದ ಕೃಷಿಗೆ ಅಂದೆ ಸರ್. ಗೌರವ ಅದೆಲ್ಲ ನಮಗೆ ಬೇಕು ಸರ್. ಗೌರವ ಕೃಷಿಲಿದ್ರು ಕೊಡ್ತಾರೆ, ಚೆನ್ನಾಗಿದ್ರು ಕೊಡ್ತಾರೆ, ನಾವು ನಡುವೆ ನುಡಿ ಮೇಲೆ ಡೆವಲಪ್ ಆಗುತ್ತೆ ಸರ್. ಹೌದು, ಖಂಡಿತ ಒಳ್ಳೆ ಮಾತನ್ನ ಹೇಳಿದ್ರೆ, ಈ ರೀತಿಯ ಮಾತುಗಳಿಗಾಗಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೋ. ಹೇಳಿ, ಎಷ್ಟು ಕೃಷಿ ಜಮೀನು ಇದೆ ನಿಮಗೆ? ಸರ್, 10 ಎಕರೆ ಇದೆ ಸರ್. 10 ಎಕರೆ? ಹೌದು. ಅಂದ್ರೆ ನಿಮ್ ತಂದೆಯಿಂದ ಬಂದದ್ದು? ಹೌದು, ನಮ್ಮ ತಂದೆಯಿಂದ ಬಂದದ್ದು. ನಮ್ಮ ತಂದೆಯಿಂದ ಒಂದು 8 ಎಕರೆ ಬಂತು, 2 ಎಕರೆ ನಾನು ಸ್ವಂತ ತಗೊಂಡಿದ್ದೀನಿ. ನಿಮ್ಮ ತಂದೆಗೆ ನೀವು ಒಬ್ಬರೇ ಮಗನ? ಇಬ್ರು ಇದ್ದೀರಿ ಸರ್. ಹಾಂ, ಇಬ್ಬರಿಗೂ ಹಂಚಿಕೆಯಾಗಿ ನಿಮ್ಗೆ 10 ಎಕರೆ? ಇಲ್ಲ ಇಲ್ಲ, ಇನ್ನೂ ಹಂಚಿಕೆ ಆಗಿಲ್ಲ. ನನ್ನ ತಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಈಗ ಹಾಸನದಲ್ಲಿದ್ದಾನೆ, ಒಟ್ಟಿಗೆ ಮಾಡ್ತಾ ಇದ್ವಿ. ಅವನೇನು ಇಲ್ಲಿಗೆ ಬಂದಿಲ್ಲ, ಬಟ್ ರಿಟೈರ್ಡ್ ಆದ್ಮೇಲೆ ಅವನು ಪಾಲು ಕೊಡ್ಬೇಕಾಗುತ್ತೆ ನಾನು. ಆದ್ರೆ ನೀವು ಒಟ್ಟಿನಲ್ಲಿ 10 ಎಕರೆ ಸಮಗ್ರವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾನೆ? ಯಾವುದೇ ರೀತಿಯಾದ ಬೇರೆ ರೀತಿಯ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಯಾವುದೇ ಇರೋದ್ರಿಂದ ನೀವೇ ಮಾಡ್ತಾ ಇದ್ದೀರಿ. ಹೇಗೆ ಈ 10 ಎಕರೆನಲ್ಲಿ ವಿಸ್ತೀರ್ಣದಲ್ಲಿ ನೀರಾವರಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಹೇಳಿ ಸರ್? ನೀರಾವರಿಗೆ ಹಾರಂಗಿಯವರು, ಹಾರಂಗಿ ಚಾನಲ್ ಇದೆ ನಮ್ಮ ಜಮೀನಲ್ಲಿ, ಜೊತೆಗೆ ಬೋರ್ವೆಲ್ ಹಾಕ್ಕೊಂಡಿದ್ದೀನಿ. ಎರಡು ಮೇಂಟೈನ್ ಆಗೋದ್ರಿಂದ ನಮಗೆ ಸಮಗ್ರ ಕೃಷಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನೀರಾವರಿಗೆ ಏನು ಕೊರತೆ ಇಲ್ಲ? ನೀರಾವರಿಗೆ ಏನು ಕೊರತೆ? ನೀರಿಗೆ ಏನು ತೊಂದರೆ ಇಲ್ಲ? ಅಂದರೆ ಹಾರಂಗಿ ನೀರದು ವಾರ ಬಂದ ನೀರು, ಆರೋಗ್ಯ ನೀರು ಇಲ್ಲದೆ ಇದ್ದಾಗ ಬೋರ್ವೆಲ್ ನೀರು ಸಪ್ಲೈ ಆಯ್ತದೆ, ಅದರಿಂದ ನಾವು ಮಾಡೋಕ್ಕೆ ಸುಲಭ ಆಗುತ್ತೆ. 10 ಎಕರೆಗೂ ಕೂಡ ಕಾಲುವೆ ನೀರು ಹೋಗಿದೆಯಾ? ಇಲ್ಲ, 10 ಎಕರೆಗೂ ಇಲ್ಲ ಸರ್. 8 ಎಕರೆಗೆ ಕಾಲುವೆ ನೀರು ಹೋಗಿದೆ. ಹೋಗಿದೆ. ಹೌದು. ಅಂದರೆ ಒಂದು ಬೆಳೆನಲ್ಲಿ ನೀವು ಬೇರೆ ನೀರಾವರಿ ಬೆಳೆಗಳಾದ ಭತ್ತ ಈ ಥರದ ರಾಗಿ ಏನು ಮಾಡ್ಕೋಬೋದು ಸರ್? ಮಾಡ್ಕೊಳ್ತಾರೆ. ಮತ್ತು ಏನೆಲ್ಲ ಸಮಗ್ರ ಕೃಷಿ ಬೇಸಾಯವನ್ನು ನೀವು ಅಳವಡಿಸ್ಕೊಂಡಿದ್ದೀರಿ ನಿಮ್ಮ ಜಮೀನಲ್ಲಿ? ಸ್ವಲ್ಪ ಹಂತ ಹಂತವಾಗಿ ಹೇಳ್ತಾ ಹೋಗಿ ಸರ್. ಫಸ್ಟ್ ಒಂದು 1 ಎಕರೆಗೆ ಅಡಿಕೆ ತೋಟ ಮಾಡಿದೆ. ಇನ್ನು ಎಲ್ಲಕ್ಕೂ ತೆಂಗಿನ ಗಿಡ ನೆಟ್ಟಿದ್ದೀನಿ. ಇಲ್ಲ, ಈ 10 ಎಕರೆ ಇದೆ. ನೆಡ್ಬೇಕಾದ್ರೆ ಒಂದು 5 ಎಕರೆಗೆ ಫಸ್ಟ್ ನೆಟ್ಕೊಂಡೆ, 1 ಎಕರೆಗೆ ಅಡಿಕೆ ನೆಟ್ಟೆ. ಈಗ ಬತ್ತ 10 ಎಕರೆಗೂ ನೆಟ್ಟಿದ್ದೀನಿ. ಈಗ ಇನ್ನು ಫಲಕ್ ಬಂದಿಲ್ಲ. 5 ಎಕರೆದು ಫಲಕ್ ಬಂದಿದೆ. ಇನ್ನು ಬಾಕಿ ಇದೆಲ್ಲ ಈಗೀಗ ಸಸಿ ಸರ್. ನೀವು ಕೃಷಿಗೆ ಬಂದು ಅಂದ್ರೆ ಕೃಷಿಯನ್ನು ಪ್ರಾರಂಭ ಮಾಡಿ ಹೆಚ್ಚು ಕಡಿಮೆ 35 ವರ್ಷಗಳ ಮೇಲಾಗಿದೆ ಅಲ್ವಾ? ಹೌದು ಸರ್. 90ನೇ ಇಸ್ವಿಯಿಂದ ಸ್ವಂತ ಕೃಷಿ ಮಾಡ್ತಾ ಇರೋದು. ಅಂದ್ರೆ ಆವಾಗ ಏನೇನು ಬೆಳೆಗಳನ್ನು ಬೆಳೀತಾ ಇದ್ರಿ ಸರ್? ಆಗ ಮೊದಲನೇ ಸ್ಟಾರ್ಟಿಂಗ್ ನಾಟ್ ಬಂದಾಗ ತಂಬಾಕು ಬೆಳೆ ಸರ್. ಪೂರ್ತಿ 10 ಎಕರೆಗೂ ತಂಬಾಕು ಮಾಡ್ತಿದ್ದೆ. ಅದರಲ್ಲಿ ನಾನು ತಮ್ಮದೇ ಮಾಡಿದ ತೋಟನೇ ಸ್ವಲ್ಪ 1 ಎಕರೆ ಇತ್ತು. ಅದರಲ್ಲಿ ಕೆಳಗಡೆ 1-2 ಎಕರೆ ತಗೊಂಡು ಅಡಿಕೆ ತೋಟ ಮಾಡಿದ್ದೀನಿ ನಾನು. ಇನ್ನು ಬಾಕಿದೆಲ್ಲ ತಂಬಾಕು ಮಾಡ್ತಾ ಇದ್ದೆ ಸರ್. ತಂಬಾಕು ಬೆಳೆದ ಮೇಲೆ ರಾಗಿನೋ ಏನೋ ಮಾಡ್ತಾ ಇದ್ದೆ. ಹಾರಂಗಿ ಚಾನಲ್ ಬಂದ ಮೇಲೆ ಭತ್ತನೂ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಿಮಗೆ ಹಾರಂಗಿ ಇರಲಿಲ್ಲ ಸರ್? ಇರಲಿಲ್ಲ. ಈಗ ತಂಬಾಕಿನಲ್ಲಿ ಒಳ್ಳೆ ಉತ್ತಮವಾದ ಆದಾಯ ಇತ್ತಲ್ಲ, ಯಾಕೆ ಬದಲಾವಣೆ ಮಾಡ್ಕೊಳಕ್ ಹೋದ್ರೆ ಸರ್? ಒಂದನ್ನೇ ಬೆಳೆ ನಂಬ್ಕೊಂಡು ಆಗಲ್ಲ ಅನ್ಬಿಟ್ಟು ಮೊದಲು ಮೊದಲು ಮಾಡ್ತಾ ಇರ್ತೀನಿ ಸರ್. ಈಗ ತಂಬಾಕು ಬೆಳೀತಾ ಇದ್ದೀನಿ? ಹೌದು, ಈಗಲೂ ಬೆಳೀತಾ ಇದ್ದೀನಿ ಸರ್. ನೀರು ಕೊಟ್ಟಾಗ ಬೆಳೀತೀರಾ? ಇಲ್ಲ ಇಲ್ಲ, ಮಳೆಗಾಲಕ್ಕೆ ಬೆಳಿತೇವೆ. ನೀರು ಮಳೆ ತೊಂದರೆ ಕೊಟ್ಟಾಗ ಬೋರ್ವೆಲ್ ಇರ್ತದೆ. ಅಂದ್ರೆ ತಂಬಾಕು ಮುಗಿಯೋದ್ರೊಳಗೆ ಆರಂಗಿ ಬರೋದು, ಮುಗಿದ ಮೇಲೆ ಬರೋದು. ಸಾಮಾನ್ಯವಾಗಿ ಮಧ್ಯಾಹ್ನ ಸರಿ 2 ಸರಿ ಬರ್ತದೆ. ಅಂದ್ರೆ ಅಷ್ಟೊಳಗೆ ಬೆಳೆ ಕಟಾವಾಗಿರ್ತದೆ ಸರ್. ಈಗ ತೆಂಗನ್ನ 10 ಎಕರೆಗೆ ಹಾಕಿದೀನಿ ಅಂತ ಹೇಳಿದ್ರಲ್ಲ, ಅದ್ರ ಮಧ್ಯದಲ್ಲೇ ನೀವು ತಂಬಾಕನ್ನು ಬೆಳೆ ಮಾಡ್ತೀರಾ? ಹೌದು ಸರ್. ತಂಬಾಕು ತೆಂಗಿನ ಗಿಡದ ಮಧ್ಯತ್ತವೇ ತಂಬಾಕು ಮಾಡ್ತಾ ಇದ್ದೀವಿ. 8 ಎಕರೆ ವಿಸ್ತೀರ್ಣಕ್ಕೆ ಮಾಡ್ತೀರಿ ತಂಬಾಕು? ತಂಬಾಕು 8 ಎಕರೆಗೆ ಮಾಡ್ತಾ ಇದ್ದೀವಿ ಸರ್. 8 ಎಕರೆಗೆ ಮಾಡ್ತೀರಿ? ಎಷ್ಟು ಬ್ಯಾರಲ್ ಇದಾವೆ ಅದರ? 4 ಇದೆ ಸರ್. 4 ಬ್ಯಾರಲ್ಲಿದೆ. ನಿಮ್ಗೇನು ಇದರಲ್ಲಿ ಕೆಲವರು ಸರಿಯಾಗಿ ರೇಟ್ ಸಿಗಲ್ಲ ಅಲ್ಲ? ಒಂದೊಂದ್ಸರಿ ವರ್ಲ್ಡ್ ಮಾರ್ಕೆಟ್ ಅಲ್ಲ ಸರ್, ಇದು ಹೇಳಕ್ ಬರೋಕಿಲ್ಲ. ಒಂದೊಂದ್ಸರಿ ಮಾರ್ಕೆಟ್ ರೈಸ್ ಆಯ್ತದೆ, ಒಂದೊಂದ್ಸರಿ ಇದಾಯ್ತದೆ, ಒಂದೊಂದ್ಸರಿ ಲಾಸ್ ಆಯ್ತದೆ, ಒಂದೊಂದ್ಸರಿ ಗೀಟ್ ಬರ್ತದೆ. ನಷ್ಟ ಅಂತ ಆಗಿಲ್ವಾ ನಿಮ್ಗೆ? ಸುಮಾರು ಸರಿ ನಷ್ಟ ಆಗಿದೆ ಸರ್, ಸುಮಾರು ಸರಿ ಲಾಭನೂ ಆಗಿದೆ. 8 ಎಕರೆಗೆ ತಂಬಾಕನ್ನೇ ಹಾಕ್ಬಿಟ್ರೆ ಬೇರೆ ಸರ್? 8 ಎಕರೆ ತಂಬಾಕು ಹಾಕ್ದಾಗ ಮಧ್ಯೆ ಬದುನಲ್ಲಿ ಈ ಮಾವಿನ ಗಿಡ ನೆಟ್ಕೊಂಡಿದ್ದೀನಿ, ಸಪೋಟ ಗಿಡ ನೆಟ್ಕೊಂಡಿದ್ದೀನಿ ಮನೆ ಬಳಕೆಗೆ, ಕಮರ್ಷಿಯಲ್ ಆಗಿನಿಲ್ಲ. ನಿಂಬೆ ಗಿಡ ನೆಟ್ಕೊಂಡಿದ್ದೀನಿ. ಏನೇನು ಐಡಿಯಾ ಬರ್ತದೆ ಅದನ್ನ ಮಾಡ್ತಾ ಇದ್ದೀನಿ ಸರ್. ಅಲ್ಲ ಮಾಡ್ತೀರಿ? 8 ಎಕರೆ ವಿಸ್ತೀರ್ಣಕ್ಕೂ ತಂಬಾಕನ್ನೇ ಹಾಕಿದ್ರೆ ಬೇರೆ ರೀತಿಯಾದ ಸಮಗ್ರ ಬೇಸಾಯ ಸರ್? ತಂಬಾಕು ಒಂದು 165 ದಿವಸ ಅಷ್ಟೇ. ಅಲ್ಲ ಅಷ್ಟು ಹಾಕ್ಬೇಕಂದ್ರೆ ಭೂಮಿ ಖಾಲಿ ಇರಬೇಕು. ಹೌದು, ಖಾಲಿ ಇರಬೇಕು ಅಂದ್ರೆ ನೀವು ಬೇರೆ ಇನ್ನೇನು ಸಮಗ್ರ ಬೇಸಾಯವನ್ನ ಅಳವಡಿಸಿ? ಅಲ್ಲ, ತಂಬಾಕು ತೆಗೆದ್ಮೇಲೆ ಬೇರೆ ಬೇರೆ ಬೆಳೆ ಮಾಡ್ಕೋತೀನಿ ಸರ್. ರಾಗಿ ಹಾಕ್ತಿದ್ದೀನಿ, ಭತ್ತ ಹಾಕ್ತಿದ್ದೀನಿ, ಅವರೇ ಹಾಕ್ತಿದ್ದೀನಿ ತಂಬಾಕು ತಗೊಂಡು ನಿರಂತರವಾಗಿ. ಈಗ ತಂಬಾಕು ಇದ್ದಾಗಲೇ ಕೆಲವು ಸಮಯ 6 ಎಕರೆಗೆ ಹಾಕ್ಬಿಟ್ಟು ಬೇರೆ ಬೆಳೆ ಮಾಡ್ತಾ ಇರ್ತೇನೆ, ತಣ್ಣೆ ಹಾಕ್ತಾ ಇರ್ತೇನೆ. ಅನುಕೂಲ ಆದಾಗ 8 ಎಕರೆಗೂ ಹಾಕ್ತೇನೆ, ಅನಾನುಕೂಲ ಆದಾಗ 2 ಎಕರೆಗೆ ಬೇರೆ ಬೆಳೆ ಮಾಡ್ತಿರ್ತೀನಿ. ಏನೇನು ಬೆಳೆ ಮಾಡ್ತೀರಿ ಸರ್? ಹುರುಳಿ ಮಾಡ್ತೀನಿ, ತಣ್ಣೆ ಮಾಡ್ತೀನಿ, ಅವರೇ ಮಾಡ್ತಿದ್ದೀನಿ, ಅವರೇ ಲೇಟಾಗಿ ಮಾಡ್ತೀನಿ. ತಣ್ಣೆಯ ಮುಂಚಿತವಾಗಿ ಹಾಕ್ತಿದ್ದೀನಿ ಮುಂಗಾರಿನಲ್ಲಿ. ಆಮೇಲೆ ಕೆಲವು ಇದು ತರಕಾರಿ ಮಾಡ್ತೀವಿ, ಕೋಸು, ಹೂಕೋಸು, ಎಲೆಕೋಸು, ಇಂಥವು ಅನ್ಕೊಡ್ತಾರೆ. ಏನು ಯಾವ ರೀತಿಯ ಪದ್ಧತಿ ಮಾಡ್ತೀರಿ? ಸಾವಯವ ಮಾಡ್ತೀರಾ ಇಲ್ಲ ಔಷಧಿ ರಾಸಾಯನಿಕ ಪದ್ಧತಿ? ಸರ್, 5 ವರ್ಷ ತನಕ ಕೆಮಿಕಲ್ಸ್ ಉಪಯೋಗಿಸ್ತಾ ಇದ್ದೆ. ಇತ್ತೀಚೆಗೆ ಕೆಮಿಕಲ್ಸ್ ಸ್ವಲ್ಪ ಕಡಿಮೆ ಮಾಡಿ ಸಾವಯವ ಮಾಡ್ತಾ ಇದ್ದೆ ಸರ್. ಯಾಕೆ ಕಡಿಮೆ ಮಾಡಿದ್ರಿ ಸರ್? ಅದು ಹೆಲ್ತ್ ದೃಷ್ಟಿಯಿಂದ, ನಾವು ಹಾಕೋ ಪಾಯ್ಸನ್ ನಾವೇ ತಿಂತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀವಿ. ಅಲ್ಲ ಆ ವಿಚಾರಕ್ಕೆ ಇಲ್ಲ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ ಸಾವಯವದಲ್ಲಿ ಅಂತ ಏನಾದ್ರು? ಸರ್, ಸಾವಯವ ಸ್ಟಾರ್ಟಿಂಗ್ ನೇ ಮಾಡಿದಾಗ ಕಡಿಮೆನೇ ಆಯ್ತದೆ, 1-2 ವರ್ಷ ಮಾಡಿದ್ಮೇಲೆ ಇಳುವರಿ ಜಾಸ್ತಿ ಆಗುತ್ತೆ. ಗೊಬ್ಬರ ಎಲ್ಲ ಏನ್ ಮಾಡ್ತೀರಿ? ಸರ್, ದನಿನ ಗೊಬ್ಬರ ನಮ್ದು ಸ್ವಲ್ಪ ಆಯ್ತದೆ, ಆಮೇಲೆ ಬೇರೆಯವರಿಂದ ಸ್ವಲ್ಪ ಕೊಂಡ್ಕೋತಿದ್ದೀನಿ ಸರ್. ಎಷ್ಟು ರಾಸುಗಳಿದ್ದಾವೆ ಸರ್? 4 ರಾಸಿದ್ದಾವೆ. 4 ರಾಸು ಅಂದ್ರೆ ಏನು ಹೆಚ್ಎಫ್ ತಳಿಗಳ? ಇಲ್ಲ, 2 ಹುಳದನ, 2 HF ತಳಿಗಳು. ಉಳದು 10 ಎಕರೆಗೆ 2 ಅಂತ ಟ್ರ್ಯಾಕ್ಟರ್ ಇದೆ. ಈಗ ಎತ್ತುಗಳಲ್ಲೇ ನೀವು ಉಳುಮೆ ಮಾಡಲ್ಲ? ಉಳುಮೆ ಮಾಡ್ತೀವಿ, ಅಂತರ ಬೇಸಾಯ ಮಾಡ್ಬೇಕಾದ್ರೆ ಎತ್ತುಗಳನ್ನೇ ಉಪಯೋಗಿಸ್ತೀವಿ. ಸಾಲ ಹೊಡೆಯಕ್ಕೆ ಖಾಲಿ ಜಮೀನು ಉಳ್ಬೇಕಾದ್ರೆ ಟ್ರ್ಯಾಕ್ಟರ್ ಮಾತ್ಕೊಳ್ಳಿ. ಕುಂಟೆ ಹೊಡೆಯಕ್ಕೆ, ಸಾಲ ಹೊಡೆಯಕ್ಕೆ ದನಗಳು ಉಪಯೋಗಿಸ್ಕೊತೀವಿ. ಬೇರೆ ಇನ್ನೇನು ತೋಟಗಾರಿಕೆನಲ್ಲಿ ಏನೇನು ಮಾಡಿದಿರಿ ಹೇಳಿ ಸರ್? ಅಡಿಕೆ ಇದೆ ತೋಟಗಾರಿದು. ಅಡಿಕೆನಲ್ಲಿ ಬರೀ ಅಡಿಕೆ ತೆಂಗು ಅಷ್ಟೇನಾ, ಬೇರೆ ಏನಾದ್ರು? ಇಲ್ಲ, ಸ್ವಲ್ಪ ಎಲೆಯಂಬಿದೆ. ಏನೇ ಎಲೆಯಂಬ? ಅದೇ ವಿಳ್ಯದೆಲೆ. ವಿಳ್ಯದೆಲೆ ಅಡಿಕೆ ಮರಕ ಹಚ್ಚಿದ್ದೀನಿ. ಆಮೇಲೆ ಎಷ್ಟು ಇದಾವೆ? ಅದೊಂದು 100 ಗಿಡ ಇದೆ ಸರ್. 100 ಗಿಡ ಇದೆ. ಆಮೇಲೆ ಮೆಣಸ್ ಬಳ್ಳಿ ಒಂದು 50 ಗಿಡ ಇದೆ. ಅಡಿಕೆ ತೋಟಕ್ಕೆ ಹಬ್ಸ್ಕೊಂಡಿದ್ದೀನಿ ಅದನ್ನು. ಅಡಿಕೆ ಅಂದ್ರೆ ಇನ್ನು ಎತ್ತರಕ್ಕೆ ಬಂದಿಲ್ಲ ಅಂತ ಜಾಸ್ತಿ ಮಾಡಿದ್ವಾ ಹೇಗೆ? ಇಲ್ಲ, ಜಾಸ್ತಿ ಏನು ಮಾಡಿಲ್ಲ. ಯಾಕೆ ಜಾಸ್ತಿ ಮಾಡಿಲ್ಲ ಸರ್? ಸಾಂಪಲ್ ನೋಡ್ಕೊಳ್ಳುವ ಅಂತ, ಯಾವ ರೀತಿ ಬರ್ತದೆ ನೋಡ್ಕೊಳ್ಳುವ ಅಂತ ಮಾಡಿದ್ವಿ. ಇದು ನಿಮ್ಗೆ ಹೊಸದು? ಹೌದು ಸರ್, ವಿಳ್ಯದೆಲೆ ಹಳೆದೇನೆ. ಮೆಣಸು ಹೊಸದು. ಹೊಸದು. ಭೂಮಿ ಅಂತೂ ಇದೆ, ನೀರು ಇದೆ. ಯಾಕೆ ಬೇರೆ ಬೆಳೆಗಳನ್ನ ನೀವು ಸಮಗ್ರವಾಗಿ ಅಳವಡಿಸ್ಕೊಂಡಿಲ್ಲ? ಇಲ್ಲ, ಮಾಡಿಲ್ಲ ಸರ್. ಐಡಿಯಾ ಸಿಕ್ತಂಗೆ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀರಿ? ಹೌದು. ಇಷ್ಟು ಇದಕ್ಕೆ ಮುಂಚೆ ಬೇರೆ ಕೇವಲ ತಂಬಾಕು ಅಷ್ಟೇ ಬೆಳೀತಾ ಇದ್ದೀರಿ? ಮೊದಲು ನಾನು ಶುರು ಮಾಡಿದಾಗ ತಂಬಾಕು ಮಾತ್ರ ಬೆಳೀತಿತ್ತು. ಮತ್ತೆ ಭತ್ತದ ಬೆಳೆಯನ್ನೆಲ್ಲ ಹೇಗೆ ಮಾಡ್ತೀರಿ ಅಂತ ಹೇಳಿ ಸರ್? ತಂಬಾಕು ಕಟಾವ್ ಆದ್ಮೇಲೆ ಭತ್ತದ ಬೆಳೆ ಮಾಡ್ಕೋತೀವಿ ಸರ್. ಅದೇ ಹೇಗೆ ಅದನ್ನ ನೀವು ಬೆಳೆಯನ್ನ ಮಾಡ್ಬೇಕು ಅಂತ ಸರ್? ಮಾಮೂಲಿ ಪದ್ಧತಿನಲ್ಲಿ ರೂಢ ಮೆಥಡ್ ಅಲ್ಲಿ ಹಿಂದೆ ಹಳೆ ಪದ್ಧತಿ ಏನಿದೆ ಅದನ್ನ ಮಾಡ್ತಾ ಇದ್ದೆ. ನಾಟಿ ಪದ್ಧತಿ ಮಾಡ್ತಾ ಇದ್ದೆ. ಮಧ್ಯ ಅಲ್ಲಿ ಕೃಷಿ ಇಲಾಖೆಯವರು ಬಂದು ನಮ್ಮ ಮಧುಲತಾ ಮೇಡಮ್ ಹತ್ರ ನಾವು ಮಾತಾಡ್ಸ್ಕೋಬೇಕಾದ್ರೆ ಒಂದು ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ, ಡೈರೆಕ್ಟ್ ಸೀಡ್ಲಿಂಗ್ ದು ಒಂದು ವಿಡಿಯೋ ನೋಡಿದ್ವು. ಇಬ್ರು ಕೂತ್ಕೊಂಡು ನಾವ್ಯಾಕೆ ಮಾಡಬಾರ್ದು ಒಂದ್ಸರಿ ಡೈರೆಕ್ಟ್ ಸೀಡ್ಲಿಂಗ್ ನಾನೇ ಮಾಡಿದ್ದೆ. ಡೈರೆಕ್ಟ್ ಸೀಡ್ಲಿಂಗ್ ಅಂದ್ರೆ ಚಲಿಕೆ ಪದ್ಧತಿ. ಹೌದು, ಚಲಿಕೆ ಪದ್ಧತಿ. ಜಮೀನಿಗೆ ಅದು ಹೇಗೆ ಮಾಡ್ತೀರಿ ಅಂತ ಸ್ವಲ್ಪ ಹಂತವಾಗಿ ಹೇಳಿ. ಭೂಮಿ ಹೇಗೆ ಸಿದ್ಧತೆ ಮಾಡ್ಕೊಳ್ತೀರಿ, ಗೊಬ್ಬರವನ್ನು ಹೇಗೆ ಕೊಡಬೇಕು, ಅದಾದ್ಮೇಲೆ ಅದು ಮೊಳಕೆ ಕಡದ್ಮೇಲೆ ಹೇಗೆ ಗೊಬ್ಬರ ಕೊಡಬೇಕು, ಅಂದ್ರೆ ನಿಮ್ಮ ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ಇವೆಲ್ಲ ಹೇಗೆ ಮಾಡ್ತಾ ಇರ್ತೀರಿ ಅಂತ ಹೇಳಿ ಸರ್. ಭತ್ತದ ಗದ್ದೆ ನಡಿಬೇಕಾರೆ ಮಾಮೂಲಿ ನಾಟಿ ಪದ್ಧತಿಗೆ ಯಾವ ರೀತಿ ಗದ್ದೆ ರೆಡಿ ಮಾಡ್ಕೋತಿದೀವಿ, ಅಟ್ಲ ಗದ್ದೆನ ಕ್ಲೀನ್ ಆಗಿ ರೆಡಿ ಮಾಡ್ಕೋಬೇಕು ಸರ್. ಮನೆ ಹೊಡೆದು ಮಟ್ಟ ಮಾಡಿ ರೆಡಿ ಮಾಡಬೇಕು. ರೆಡಿ ಮಾಡಾದ್ಮೇಲೆ ಈ ಎಲ್ಲ ರೆಡಿ ಆಯಿತು ಅಂದಾಗ ನಾಳೆ ನಡೆದು ಚಲಿಕೆ ಮಾಡಬೇಕು ಅಂದಾಗ ಭತ್ತ ಉನಿ ಹಾಕ್ಬಿಟ್ಟು ಮೊಳಕೆ ಕಟ್ಕೋಬೇಕು. ಮೊಳಕೆ ಭತ್ತದಿಂದ ಹೊರಗಡೆ ಬಂದ ತಕ್ಷಣ ಆ ನೀರ ಬಸ್ಬಿಟ್ಟು ಇದರಲ್ಲಿ ಗದ್ದೆಲಿ ಮಟ್ಟ ಮೊದಲೇ ಮಟ್ಟ ಮಾಡಿರ್ತೇವಲ್ಲ, ಸ್ವಲ್ಪ ಕಳೆ ಬಂದಿರ್ತದಲ್ಲ, ಅದನ್ನು ತಿರುಗಾ ಇನ್ನೊಂದ್ಸರಿ ಹಲಬೆ ಟೈಪ್ ಮಾಡಿಬಿಟ್ಟು ಚಲಿಕೆ ಮಾಡಿಬಿಟ್ರೆ ಕ್ಲೀನಾಗಿ ಉಟ್ಕೋತೀವಿ ಸರ್. ಅಂದರೆ ಫಸ್ಟು ಚಲಿಕೆ ಮಾಡಿ ಆಮೇಲೆ ಹಲಬೆ ಹೊಡಿಬೇಕು? ಇಲ್ಲ, ಫಸ್ಟು ಮಟ್ಟ ಮಾಡ್ಬಿಟ್ಟೆ, ಹೊಸ ಮಣ್ಣು ಮಾಡಕ್ಕೆ ಮೊದಲು ಮಟ್ಟ ಮಾಡಿರ್ತೇವಲ್ಲ ಆಗತ್ತೆನ ಭತ್ತಕ್ಕೋಸ್ಕರ, ಅದನ್ನು ಹೊಸ ಮಣ್ಣು ಮಾಡ್ಕೊಳ್ಳೋಕೆ ಅಲ್ಲಿ ಹೊಡೆದ್ಬಿಡೋದು ನೀರು ಬಿಟ್ಕೊಂಡು. ಮಟ್ಟ ಮಾಡ್ದಂಗೆ ಆಯ್ತು, ಇನ್ನೊಂದ್ಸರಿ ಮಣ್ಣು ಪಸಿ ಆದಂಗೆ ಆಯ್ತು, ನೀರು ಬಸ್ತ ಹಾಕಿದ್ಮೇಲೆ ಇನ್ನೊಂದ್ಸರಿ ಮನೆ ಹೊಡಿಬೇಕು? ಇಲ್ಲ, ನೀರು ಸ್ವಲ್ಪ ಚಿಮ್ಕ್ ನೀರಿದ್ದಾಗ ಮನೆ ಹೊಡ್ಕೋ ಮಟ್ಟ ಮಾಡಲಿಕ್ಕೆ. ಮನೆ ಹೊಡೆದು ಹೇಗೆ ಚೆಲ್ಲೋದು? ಎಷ್ಟು ಒಂದ್ ಎಕರೆಗೆ ಎಷ್ಟು ಕೆಜಿ ಸರ್? ಒಂದ್ ಎಕರೆಗೆ 8 kg. 8 kg ಸಾಕಾಗುತ್ತೆ. ನಾಟಿ ಪದ್ಧತಿ ಆದ್ರೆ 20 kg ಬೇಕು. 20 kg ಬೇಕು. ಈಗ ಇಲ್ಲಿ ಇಳುವರಿ ಹೇಗೆ ಬರುತ್ತೆ, ಗಿಡಗಳು ಹೇಗೆ ಬರ್ತವೆ? ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಅದರಲ್ಲಿ ಒಂದು ಪ್ರಾಬ್ಲಮ್ ಏನಂತಂದ್ರೆ ಕಳೆ ಮೇಂಟೈನ್ ಮಾಡೋದು. ಚಲಿಕೆ ಮಾಡದ ಸ್ವಲ್ಪ ದಿವಸಕ್ಕೆ ನೀರು ಮೇಂಟೈನ್ ಮಾಡಬೇಕು. ಪೈರು ಹಸಿರು ಬಂದ್ಮೇಲೆ ಸ್ವಲ್ಪ ಕಳೆ ಬತ್ತಾ ಇರ್ತದೆ, 16 ದಿವಸಕ್ಕೆ ಯಾವ್ದೋ ಒಂದು ಮೆಡಿಸಿನ್ ಮಾಡಬೇಕು. ಏನು ಕಳೆನಾಶಕ ಹಾಕ್ಬೇಕಾ? ಹೌದು ಸರ್, ಕಳೆನಾಶಕ ಹಾಕ್ಬೇಕು ಭತ್ತಕ್ಕೆ. ನಾಟಿ ಪದ್ಧತಿಯಲ್ಲಿ ಆದ್ರೆ ನಮಗೆ ಸಾಲ್ ನಾಟಿ ಮಾಡ್ತೀವಿ, ಸಾಲ್ ನಾಟಿನೂ ಮಾಡ್ತೀವಿ, ಮಾಲಿ ಕ್ರೂಡ್ ಮೆಥಡ್ ಮಾಮೂಲಿ ಮಾಡ್ತೀವಿ. ಆದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಕಳೆ ನಿರ್ವಹಣೆ ಮಾಡ್ಬೇಕು ಅಂದ್ರೆ ಕಳೆ ಕೀಳೋದಕ್ಕೆ ಕಳೆ ಕೀಳಬೇಕು ಅನುಕೂಲ ಆಗುತ್ತೆ. ಹೌದು. ಆದ್ರೆ ಈ ಚಲಿಕೆ ಪದ್ಧತಿಯಲ್ಲಿ ಮಾಡಿದಾಗ ಹೇಗೆ ಚಲಿಕೆ ಮಾಡ್ತೀರಿ? ಸುಮ್ನೆ ಚೆಲ್ಬಿಡೋದಾಗಂಗೆ ಒಂದು ಐಡಿಯಾದಲ್ಲಿ ನಾಲ್ಕ ಮೂಲೆಗೂ ಎಲ್ಲ ಮಧ್ಯ ಕರೆಕ್ಟ್ ಸಮವಾಗಿ ಬೀಳಂಗೆ ಚಲಿಕೆ ಮಾಡ್ಕೊಳ್ಬೇಕು. ಚಲಿಕೆ ಅಂದ್ರೆ ಭತ್ತನ ಚೆಲ್ತಾ ಹೋಗೋದ ಇಲ್ಲ ಸಾಲ್ ಚೆಲ್ತಾ ಹೋಗೋದು ಸರ್? ಎಳ್ಳ ಸಾಲ್ ಬಿಡ್ತಾರಲ್ಲ, ಆ ರೀತಿ ಏನಾದ್ರು ಸಾಲ್ ಇಲ್ಲ ಸರ್? ಇಲ್ಲ ಸರ್, ಇಲ್ಲ, ಚಲಿಕೆ ಮಾಡ್ಕೊಂಡು ಚದುರು ಬಿಡುತ್ತೆ ಇಡೀ ಭೂಮಿಗೆ. ಹೌದು. ಅಂದ್ರೆ ಒಳ್ಳೆ ಮೊಳಕೆ ಬರುತ್ತೆ ಸರ್? ಗಿಡ ಎಲ್ಲ ಬರುತ್ತೆ. ಮತ್ತೆ ಅವಕ್ಕೆ ಗೊಬ್ಬರ ಇದೆಲ್ಲ ಹೇಗೆ ಸರ್? ಮಾಮೂಲಿ ನಾಟಿಗೆ ಮಾಡುವಾಗ ಏನ್ ಗೊಬ್ಬರ ಹಾಕ್ತೀವಿ ಅದೇ ರೀತಿ ಗೊಬ್ಬರ ಮೇಂಟೈನ್ ಮಾಡ್ಕೊಂಡ್ರೆ ಎಕರೆಗೆ ಒಂದ್ ಮೂಟೆ ಸಾಕು ಸರ್? ಅದಾದ್ಮೇಲೆ ಕಳೆ ತೆಗೆದ್ಮೇಲೆ ಕಳೆ ತೆಗೆದ್ಮೇಲೆ ಯೂರಿಯಾ ಅಪ್ಲೈ ಮಾಡ್ಕೊಂಡು ಹೋಗೋದು. ಬೇರೆ ನಾಟಿ ಪದ್ಧತಿಗೆ ಹೇಗೆ ಕೊಡ್ಬೇಕು? ಅದೇ ರೀತಿ ಸೇಮ್ ಚಲಿಕೆ ಪದ್ಧತಿ. 8 ದಿನಗಳು ಕೊಡ್ಬೇಕು. ಹೌದು ಹೌದು. ಮತ್ತೆ ಇಳುವರಿನಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ? ಇಳುವರಿ ಏನೇ ವ್ಯತ್ಯಾಸ ಆಗಲಿಲ್ಲ ಸರ್, ನಾನು ನಾಟಿ ಪದ್ಧತಿಲೂ ಬೆಳೆದಿದ್ದೇನೆ, ಚಲಿಕೆ ಪದ್ಧತಿಲೂ ಬೆಳೆದಿದ್ದೇನೆ, ಇಳುವರಿಲಿ ಏನು ವ್ಯತ್ಯಾಸ ಕಾಣಲಿಲ್ಲ. ಏನು ಒಂದು ಅಂದಾಜು ಎಷ್ಟು ನನಗೆ ಏನೇನು ಲಾಭ ಆಯಿತು ಅಂತಂದ್ರೆ, ಆಳು ಕಾಳು ಹುಡುಕಿ ಅವರೆಲ್ಲರೂ ಕರ್ಕೊಬಂದು ಅವ್ರಿಗೆ ಕೂಲಿ ಕೊಟ್ಟು ಮಾಡಿಸೋದ್ ಬದಲಿಗೆ ಸುಲಭ ಆಯ್ತು ಅನ್ನಿಸ್ತಾ? ಸುಲಭ ಆಯ್ತು. ಒಂದಷ್ಟು ಒಂದ್ 2 ಕ್ವಿಂಟಲ್ ಇಳುವರಿ ಕಡಿಮೆ ಆದ್ರೂ ಈ ತೊಂದರೆ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂತು. ಅಲ್ಲ, ಇಳುವರಿನಲ್ಲಿ ಕಡಿಮೆ ಆಗಿಲ್ವಲ್ಲ? ಇಳುವರಿಗೆ ಕಡಿಮೆ ಆಗಿಲ್ಲ. ಎಷ್ಟು ಕ್ವಿಂಟಲ್ ಬಂದಿರ್ಬೋದು ನಿಮ್ಗೆ ಒಂದು ಎಕರೆಗೆ ಅಂದಾಜು? ಸರ್, ನಮ್ಮ ಹರಂಗಿದು ಸ್ವಲ್ಪ ಕಡಿಮೆ, ಇತ್ತೀಚೆಗೆ ಕೆನೆ ಕೂತಿಲ್ಲ ಇನ್ನು ಜಮೀನ್ ಮೇಲೆ, ಸ್ವಲ್ಪ ಕಡಿಮೆ ಬಿಡ್ತದೆ. ಅಂದ್ರೆ ಇವಾಗ ಮಾಡಿದಿರಿ ಪದ್ಧತಿಯನ್ನ, ಮುಂಚೆ ಮಾಡಿದ್ರ? ಇಲ್ಲ, ಅಲ್ಲೇ 5-6 ವರ್ಷದಿಂದ ಮಾಡಿದ್ದೆ, 2 ವರ್ಷ ಮಾಡಿದೆ. ಆಮೇಲೆ ಈಗ ಭತ್ತ ಸ್ವಲ್ಪ ಕಡಿಮೆ ಆಗ್ಬಿಡಿದ್ನಿ, ಜೀವನಕ್ಕೆ ಆಗಷ್ಟು 1 ಎಕರೆ ಮಾಡ್ಕೋತೇನೆ, ಅಲ್ಲ ಕಳೀತಾ ಇದ್ದೀನಿ ಸರ್. ಮತ್ತೆ ಭತ್ತ ತಗೊಂಡ್ಮೇಲೆ ರಾಗಿ? ಭತ್ತ ತಗೊಂಡ್ಮೇಲೆ ಇನ್ನೇನಿಲ್ಲ ಸರ್, ನೆಕ್ಸ್ಟ್ ಹೊಗೆ ಸೊಪ್ಪು ರೆಡಿ ಮಾಡ್ಕೊಳ್ತೀರಿ, ಭೂಮಿ ರೆಡಿ ಮಾಡ್ಕೊಳ್ತೀರಿ. ಮತ್ತೆ ಉಳುಮೆ ಎಲ್ಲ ಯಾವ ಸಂದರ್ಭದಲ್ಲಿ ಮಾಡ್ತೀರಿ? ಉಳುಮೆನೇ ಅದೇ ಭತ್ತ ತಗೊಂಡ್ಮೇಲೆ ಉಳುಮೆ ಮಾಡ್ಬಿಡ್ತೀರಿ, ಮಗೆ ಉಳುಮೆ ಮಾಡ್ಬಿಡ್ತೀರಿ. ನಿಮ್ಗೆ ಇಂತಿಂಥ ಪೋಷಕಾಂಶಗಳು ಬೇಕು ನಿಮ್ಮ ಜಮೀನಲ್ಲಿ, ಇದಾವ ಇದುವ, ಯಾವ ಬೆಳೆಗೆ ಸೂಕ್ತ, ಈ ರೀತಿಯಾದ್ರಿಂದ ಕಂಡ್ಕೋಬೇಕಾದ್ರೆ ಮಣ್ಣು ಪರೀಕ್ಷೆಗಳೆಲ್ಲ ಮಾಡಿಸ್ಕೊಳ್ತೀವಿ ಸರ್. ಮಣ್ಣನ್ನು ತಂದು ಇಲ್ಲಿ ಗೌಡಗೆರೆ VSK ಕೊಟ್ಟು ಚೆಕ್ ಮಾಡಿಸ್ತೇವೆ ಸರ್, ಅದರಲ್ಲಿ ಡಿಫಿಷಿಯನ್ಸಿ ಏನಿದೆ ಅದನ್ನು NPK ಸ್ವಲ್ಪ ಪ್ರೊಪೋರ್ಷನ್ ಏರುಪೇರ್ ಮಾಡಿ ಮಾಡ್ತಾ ಇದ್ದೀನಿ, ಸಪ್ಲೈ ಮಾಡ್ತಾ ಇದ್ದೀನಿ. ನೀವು ಸಸ್ಯಶಾಸ್ತ್ರದ ಪ್ರಾಧ್ಯಾಪಕರಾದ್ರಿಂದ ಇವೆಲ್ಲ ಜ್ಞಾನದ ಕೊರತೆ ಅಂತೂ ಇಲ್ಲ? ಇಲ್ಲ ಸರ್, ಅದೇನು ತೊಂದರೆ ಏನಿಲ್ಲ. ಇದರಲ್ಲಿ ಜೊತೆಗೆ ನಾವು NPK ಮಾತ್ರ ಅಪ್ಲೈ ಮಾಡ್ತಾ ಇರ್ತಾರೆ ಕೆಲವರು, ಮೈಕ್ರೋನ್ಯೂಟ್ರಿಷನ್ ಕೆಲವರು ಅಪ್ಲೈ ಮಾಡಲ್ಲ. ಮೈಕ್ರೋನ್ಯೂಟ್ರಿಷನ್ಸೇ ಬಹಳ ಮುಖ್ಯ ಬೆಳೆಗೆ, ಯಾವುದೇ ಬೆಳೆಗೆ ಆಗಲಿ. ಬರೀ ಯೂರಿಯಾ ಕೊಡು, ಹಸಿರು ಕಾಣಿಸು? ಇಲ್ಲ ಸರ್, ಅದು ಸರ್ ಬೇರೆ. ಅದು ಮಾರ್ಗದರ್ಶನ ಮಾಡ್ತೀರಾ ಊರಲ್ಲಿ ನಿಮ್ಮ ರೈತರಿಗೆ? ಮಾಡ್ತಾ ಇದ್ದೀನಿ ಸರ್ ಕೆಲವರು. ಯಾವ ಬೆಳೆನಲ್ಲಿ ಏನಾದ್ರು ಏರುಪೇರಾದಾಗ ನೀವು ಅವ್ರಿಗೆ ತಿಳುವಳಿಕೆ ನೀಡೋದು ಆ ಥರ ಏನಾದ್ರು ಇಲ್ಲ ಮಾಡ್ತಾ ಇದ್ದೆ ಸರ್. ಭತ್ತದ ಬೆಳೆಗೂ ಕೆಲವರು ಬಂದಾಗ ಐಡಿಯಾ ಕೊಡ್ತಾ ಇದ್ದೀನಿ. ಆಮೇಲೆ ಇದ್ರ ಜೊತೆಗೆ ನಾನು ಮರ್ತುಬಿಟ್ಟೆ, ನಿಮಗೆ ಶುಂಠಿ ಮಾಡ್ತೀನಿ ಒಂದೊಂದು ಎಕರೆಗೆ. ಪ್ರತಿ ವರ್ಷ ಒಂದೊಂದು ವರ್ಷ ಶುಂಠಿ ಮಾಡ್ತಾ ಇದ್ದೀನಿ. ಎಷ್ಟು ಎಕರೆ ಮಾಡ್ತೀರಿ ಶುಂಠಿನ ಸರ್? ಒಂದು ವರ್ಷಕ್ಕೆ ಒಂದು ಎಕರೆ ಮಾಡ್ತೀನಿ. ಒಂದು ಎಕರೆ ಸಾಕು? ಜಮೀನು ಜಾಸ್ತಿ ಇದೆಯಲ್ಲ, ಮಾಡ್ಬೋದಲ್ಲ ಒಳ್ಳೆ ವಾಣಿಜ್ಯ ಬೆಳೆ. ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್. ಅಲ್ಲ ಈಗ ಸುಮಾರು ಜನ 5 ಎಕರೆಗೆ 10 ಎಕರೆಗೆ ಹಿಂಗೆ ಮಾಡ್ತಾರೆ. ತಂಬಾಕು ಬೆಳಿಬೇಕು, ಭತ್ತಕ್ಕೆ ಬೆಳಿಬೇಕು, ಆಮೇಲೆ ಜೀವನಕ್ಕೆ ರಾಗಿ ಬೆಳಿಬೇಕು. ಎಲ್ಲ ಅಂದ್ರೆ ನೀವು ಈ 1 ಎಕರೆ ಮಾತ್ರ ಶುಂಠಿ ಬೆಳಿತೀರಿ? ವರ್ಷದ ಬೆಳೆ ಹೌದು. ಶುಂಠಿಯನ್ನ ಹೇಳಿ, ಅದನ್ನ ಯಾವ ರೀತಿಯಾದ ಕ್ರಮದಲ್ಲಿ ನೀವು ನಾಟಿ ಮಾಡ್ತೀರಿ, ಮತ್ತೆ ಯಾವ ರೀತಿಯಾದ ಸರ್? ಉಳುಮೆ ಮಾಡಿ ಪಟ ಮಾಡಿ ಅದನ್ನ ಬಿತ್ತನೆ ಮಾಡ್ಕೊಂಡು ಹೋಯ್ತೀವಿ ಸರ್. 1 ಎಕರೆಗೆ 25 ಮೂಟೆ 60 ಕೆಜಿ ಬ್ಯಾಗ್, 25 ಬ್ಯಾಗ್ 30 ಬ್ಯಾಗ್ ಹತ್ತತ್ರ ಬೇಕಾಗುತ್ತೆ ನಾವು ನಾಟಿ ಮಾಡ್ಲಿಕ್ಕೆ. ಹೌದು. ಆದ್ರೆ ಶುಂಠಿಗೆ ಹೆಚ್ಚು ಔಷಧಿಗಳನ್ನ ಹೊಡಿಬೇಕು ಅಂತಾರೆ. ಔಷಧಿ ಹೊಡೆದಾಗ ಭೂಮಿ ಹಾಳಾಗುತ್ತೆ ಅನ್ನೋದೊಂದು ಇದೆ, ಹೋಗಿದೆ. ಇಲ್ಲ ಸರ್, ಸುಳ್ಳು. ಅದು ನಿಮ್ಮಂತ ವಿದ್ಯಾವಂತರು ಮತ್ತೆ ಅದರಲ್ಲೂ ಈ ಸಸ್ಯಶಾಸ್ತ್ರದಲ್ಲಿ ಪರಿಣಿತರು, ನಿಮ್ಮ ಅನುಭವ ಹೇಗೆ ಅದಕ್ಕೆ ಸರ್? ಅದರಲ್ಲಿ ನನ್ನ ಅನುಭವದಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಕೇರ್ಲಿಯನ್ಸ್ ಸಾಮಾನ್ಯವಾಗಿ ಅವರು ಉಪ್ಪು ಉಪಯೋಗಿಸ್ತಾರೆ ಅಡಿಗೆ ಉಪ್ಪನ್ನ. ಯಾತಕ್ಕೆ ಅದು? ಶುಂಠಿ ರೋಗಕ್ಕೆ. ಕೆಲವರು ರೋಗಕ್ಕೆ ಅದು ಉಪಯೋಗಿಸಿದಾಗ ಸಾಯಿಲು ಬರ್ನ್ ಆಯ್ತಾ ಇರ್ತದೆ. ನಾವು ಅದನ್ನ ಉಪಯೋಗಿಸೋದ್ ಬೇಡ. ಅದ ನುಸಿಯನ್ನ ತಡೆಯೋದಕ್ಕೋಸ್ಕರ. ಹೌದು, ಫಂಗಿಸೈಡ್ ಸಡಿಯಕ್ಕೆ ಮಾಡ್ತಾರೆ. ಫಂಗಿಸೈಡ್ ಸಡಿಯಕ್ಕೆ ಮಾಡ್ತಾರೆ, ಬಟ್ ಸ್ಟ್ರಾಂಗ್ ಆಗಿರೋ ಫಂಗಿಸೈಡ್ ಇರೋದ್ರಿಂದ ಫಂಗಿಸೈಡ್ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಅಲ್ಲ, ನುಸಿಯನ್ನ ತಡಿಬೇಕು ಅಂದ್ರೆ ಬೇರೆ ಏನ್ ಕ್ರಮ ಅನುಸರಿಸಬೇಕು ಅಂತ ನೀವು ಉಪ್ಪನ್ನು ಬಳಸಬಾರ್ದು ಅಂದ್ರೆ? ಸರ್, ಮಾಮೂಲಿ ಫಂಜಿಸೈಡ್ ಏನ್ ಸಿಗ್ತದೆ ನಮ್ಮಲ್ಲಿ ಸಿಗ್ತಂತ, ಬೇಕಾದ್ರೆ ಸಿಗ್ತದೆ. ಸ್ಪ್ಲಿಂಟ್ ಸಿಗ್ತದೆ, ಭವಿಷ್ಯನ್ ಸಿಗ್ತದೆ, ಬೇಕಾದ್ರೆ ಸಿಗ್ತದೆ ಯಾರೋ ಫಂಜಿಸೈಡ್. ಜಾಸ್ತಿ ಶುಂಠಿ ಬೆಳೆಗೆ ತೊಂದರೆ ಕೊಡೋದು ಫಂಜಿಸೈಡ್ ಒಂದೇ. ಫಂಜಿಸೈಡ್ ಬಿಟ್ರೆ ಇನ್ನು ಕೆಲವು ಹುಳ ಉಪ್ಟೆ ಬರ್ತದೆ, ಅದಕ್ಕೆ ಉಳಿದ ಔಷಧಿಗಳು ಮಾಡ್ಕೊಂಡ್ರೆ ಸ್ಟ್ರಾಂಗ್ ಆಗಿರೋದು ಸಾಕಾಗುತ್ತೆ. ಅದೇ ಭೂಮಿ ಹಾಳಾಗೋದು ನೀವ್ ಹೇಳ್ತಾ ಇರ್ತಕ್ಕಂಥದ್ದು. ಉಪ್ಪನ್ನು ಬಳಸಿದಾಗ ಜಾಸ್ತಿ ಮಾಡೋದು, ಬಳಸಿದಾಗ ಮಾಡಿಸಿದ್ರೆ ಭೂಮಿ ಹಾಳಾಗುತ್ತೆ, ಕ್ಷಾರಾಂಶ ಜಾಸ್ತಿ ಆಗುತ್ತೆ. ಹೌದು ಸರ್. ಹಾಗಾಗಿ ಭೂಮಿ ಹಾಳಾಗುತ್ತೆ ಅಂತ ಈ ರೀತಿಯ ಮಾಡಬಾರ್ದು ಅಂತ ನೀವು ತಿಳುವಳಿಕೆ ಕೊಡೋದು? ಕೆಲವ್ರಿಗೆ ಹೇಳ್ತಾ ಇದ್ದೀನಿ ಸರ್. ಆದ್ರೆ ಕೆಲವರು ಲಾರ್ಜ್ ಸ್ಕೇಲಲ್ಲಿ 10 ಎಕರೆ 20 ಎಕರೆ ಕೇರಳ ಕಡೆಯಿಂದ ಬಂದು ಜಮೀನು ಮಾಡ್ಕೊಂಡು ಮಾಡ್ತಾರಲ್ಲ, ಅವರು ಏನ್ ಮಾಡ್ತಾರೆ ಅಂತ ಜನಗಳಿಗೆ ಹೇಳೋದಿಲ್ಲ. ಗುತ್ತಿಗೆ ಪದ್ಧತಿಯಲ್ಲಿ ಮಾಡ್ಬಿಡ್ತಾರೆ ಅವ್ರು. ಊಟ 1 ಎಕರೆಗೆ ಇಷ್ಟೊಂದು ಕೊಟ್ಬಿಡ್ತಾರೆ. ರೈತರು ಅವರಾಗ ಅವ್ರು ಮಾಡಲ್ಲ ಸರ್. ಅದು ಪಿ ಎಚ್ ಲೆವೆಲ್ ಏರುಪೇರು ಆದ್ರಿಂದ ಅವ್ರು ಪಿ ಎಚ್ ಲೆವೆಲ್ಗೆ ಮೇಂಟೈನ್ ಮಾಡೋಕ್ಕೆ ಇದು ಮಾಡ್ತಾರೆ, ಬಟ್ ಅದು ಭಾಳ ಏರುಪೇರು ಆಗ್ತದೆ. ಅವ್ರು ಬಿಟ್ಟು ಹೋದ್ಮೇಲೆ ನಾವು ಉಳುಮೆ ಮಾಡಿ ಮಾಡ್ಬೇಕಾದ್ರೆ ಪಿ ಎಚ್ ಲೆವೆಲ್ ಏನೇನೋ ವ್ಯತ್ಯಾಸ ಆಗಿರ್ತದೆ, ಆಗ ನಮಗೆ 2 ವರ್ಷ ಬೆಳೆ ಹತ್ತಕ್ಕಿಲ್ಲ, ಹಾಗಾಗಿ ವ್ಯತ್ಯಾಸ ಆಗ್ತದೆ. ರೀತಿ ರೀತಿ ತಿಳುವಳಿಕೆ ಬಂದಿದೆಯಾ ಈಗ ಜನಗಳಿಗೆ? ಕೆಲವರು ಬಂದಿದೆ. 12 ವರ್ಷದಿಂದ ಈ ಶುಂಠಿಯ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡೋದು ಜಾಸ್ತಿ ಆಗಿದೆ ಈ ಕಡೆ. ಹೌದು ಸರ್. ಹಾಗಾಗಿ ತಿಳುವಳಿಕೆ ಬಂದಿದೆಯಾ ಜನಕ್ಕೆ? ಸ್ವಲ್ಪ ಬಂದಿದೆ ಸರ್. ನಾವೇ ಮಾಡಬೇಕು ಈಗ ಕೇರಳದವ್ರು ಬಿಟ್ರೆ, ಲಾರ್ಜ್ ಸ್ಕೇಲಲ್ಲಿ ಕೇರಳದವ್ರು ಬಿಟ್ರೆ ನಮ್ಮ ಲೋಕಲ್ ಜನನೇ ಪ್ರತಿ ಪಂಪ್ಸೆಟ್ ಇರೋರು 1 ಎಕರೆ 2 ಎಕರೆ ಹೀಗೆ ಮಾಡ್ತಾರೆ. ಅವ್ರ ಜಮೀನಲ್ಲಿ ಮಾರನೇ ವರ್ಷಕ್ಕೆ ಆಗಲಿ ಅದ್ರ ಮಾರನೇ ವರ್ಷಕ್ಕೆ ಆಗಲಿ ಬೆಳೆ ಹಾಕಿದ್ರೆ ಒಳ್ಳೆ ಬೆಳೆನೇ ಬರ್ತದೆ. ಕೇರಳದವರು ಬೆಳೆದು ಒಟ್ಟು ಬಿಟ್ಬಿಟ್ಟು ಹೋಗ್ತಾರಲ್ಲ, ಅದು ಫೇಲ್ ಆಗ್ತದೆ. ನಾವು ಬೆಳೆದು, ನಾವು ಇಲ್ಲಿ ಲೋಕಲ್ ಪೀಪಲ್ ಬೆಳೆದಿದ್ದು ಜಮೀನಲ್ಲಿ ಒಳ್ಳೆ ಬೆಳೆ ಬರ್ತದೆ. ಬರ್ತದೆ ಅಂದ್ರೆ ನಾವು ಅವ್ರ ರೀತಿಯಾಗಿ ಹೆಚ್ಚಿನ ಲಾಭಾಂಶಕ್ಕೆ ಭೂಮಿ ಹಾಳು ಮಾಡಕ್ ಹೋಗೋದು ಸರ್. ಅದರಿಂದ ನಮ್ಮಲ್ಲಿ ಬೆಳೆ ಬೆಳೆದಿದೆ, ಒಳ್ಳೆ ಬೆಳೆ ಬರ್ತದೆ. ಇದ್ರೆ ಇಷ್ಟು ವರ್ಷಕ್ಕಿಂತ ಶುಂಠಿ ಹಾಕಿದ ಮೇಲೆ ಭೂಮಿಯಲ್ಲಿ ಚೆನ್ನಾಗಿ ಬರ್ತದೆ ಬೆಳೆ. ಈಗ ಶುಂಠಿಯನ್ನ ನಾವು ಸಂಸ್ಕರಣೆ ಮಾಡಬೇಕು, ಮಾರಾಟ ಮಾಡಬೇಕು ಅಂದ್ರೆ ಹೇಗ್ ಮಾಡ್ತೀರಿ? ಹಾಗೆ ಹಸಿ ಶುಂಠಿ ಭೂಮಿ ಸರ್? ಅದೊಂದು ಇಲ್ಲಿ ನಮ್ಗೆ ಮಾರ್ಕೆಟ್ ಅಲ್ಲಿ ಬಹಳ ಡೀಪ್ ತೊಂದ್ರೆ, ಅದು ಬಹಳ ತೊಂದರೆ ಕೊಡ್ತದೆ. ಯಾಕೆಂದ್ರೆ ಶುಂಠಿಗೆ ಗ್ಯಾರಂಟಿ ಬೆಲೆ ಇಲ್ಲ. ಆಮೇಲೆ ಒಂದು ತಂಬಾಕುಗೆ ಒಂದು ಬೋರ್ಡ್ ಇದೆ ಸರ್, ಸೆಂಟ್ರಲ್ ಗೌರ್ಮೆಂಟ್ ಇಂದ ಬೋರ್ಡ್ ಮುಖಾಂತರ ಮಾಡ್ಕೊಂಡು ನಮ್ಗೆ ಫೈನಾನ್ಸ್ ಎಬಿಲಿಟಿ ಇರ್ತದೆ, ಹೋಲ್ಡ್ ಇರ್ತದೆ. ಬಟ್ ಶುಂಠಿಲಿ ಯಾರೋ ಒಬ್ರು ಬರ್ತಾರೆ, ವ್ಯಾಪಾರ ಮಾಡ್ತಾರೆ, ಕಿತ್ಬಿಡ್ತಾರೆ. ಕಿತ್ಬಿಟ್ಟು ಲಾರಿಗೆ ತುಂಬಿದ್ಮೇಲೆ ನಾಳೆ ಕೊಡ್ತೀರಿ ದುಡ್ಡ, ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀನಿ ಕದ್ದು ಹೋದ್ರೆ ಇನ್ನು ಭತ್ತೆನೇ ಇರಕ್ಕಿಲ್ಲ ಸರ್. ಅದರಿಂದ ಗ್ಯಾರಂಟಿ ಇರಕ್ಕಿಲ್ಲ ಅದಕ್ಕೆ. ಅಲ್ಲ, ಆ ರೀತಿ ಮೋಸಗಳಾಗಿದಾವ? ಆಗಿದೆ ಸರ್, ಸುಮಾರು ಜನಕ್ಕೆ ಆಗಿದೆ. ಹಾಗಾಗ್ಬಿಟ್ರೆ ಮತ್ತೆ ಅಂಥವ್ರಿಗೆ ನಮ್ಗೆ ಪೊಲೀಸ್ ದೂರು ಕೊಡೋದು ಇತ್ತೀಚೆಗೆ ಏನು ಕೊಟ್ರೆ ಅಲ್ಲಿ ಅಲ್ಲಿ ಸರ್, ನಾವು ನಾಳೆಗೆ ಅಮೌಂಟ್ ನಮಗೆ ಯಶಸ್ವಿ ಇರ್ತದೆ. ಅಲ್ಲ, ಇಡೀ ವರ್ಷಕ್ಕೆ ನಾವು ವರ್ಷ ಪೂರ್ತಿ ದುಡ್ದು ಒಂದೇ ಸರಿ ಹಾಗೆ ಯಾರೋ ಬಂದು ನಮಗೆ ಮೋಸ ಮಾಡಿ ಹೋಗ್ಬಿಟ್ರೆ? ಎಲ್ರಿಗೂ ಆಗಿಲ್ಲ ಸರ್, ಎಲ್ರಿಗೂ ಆಗಿಲ್ಲ, ಕೆಲವ್ರಿಗೆ ಆಗಿದೆ, ಬಟ್ ಅದು ಇದು ಗಟ್ಟಿ ಇಲ್ಲ. ಅದು ಗ್ಯಾರಂಟಿ ಬೆಲೆನಲ್ಲಿ ನಮ್ಗೆ ನಿಖರವಾದ ಬೆಲೆ ಸಿಗಲ್ಲ ಅಂತ. ನಿಖರವಾದ ಬೆಲೆ ಇಲ್ಲ ಸರ್, ಅಮೌಂಟ್ಗೆ ಗಟ್ಟಿ ಇರಕ್ಕಿಲ್ಲ. ಒಳ್ಳೆ ಮಾರುಕಟ್ಟೆ ಇಲ್ವಾ ಈ ವರ್ಷ? ಒಳ್ಳೆ ಮಾರ್ಕೆಟ್ ಸರ್, ಕಳ್ ಸರಿ ಸ್ವಲ್ಪ ಲಾಸ್ ಆಗಿತ್ತು, ಈ ಸರಿ ಒಳ್ಳೆ ಮಾರ್ಕೆಟ್ ಇದೆ. ಅಲ್ಲ, ಈಗ ನಾವೇ ತಗೊಂಡೋಗಿ ನಮ್ ಬೆಳೆದಂತ ಶುಂಠಿಯನ್ನ ಒಂದು ಮಾರುಕಟ್ಟೆ ಈಗ ಹೊಗೆ ಸೊಪ್ಪು ಬಿಡೋದಕ್ಕೆ ಹೇಗೆ ಒಂದು ಮಾರುಕಟ್ಟೆ ಇದೆಯಲ್ಲ, ಆ ರೀತಿಯಾಗಿ ಮಾಡಿದ್ರೆ ಒಳ್ಳೇದು ಅಂತ ಸರ್. ಮಾಡಿದ್ರೆ ಒಳ್ಳೇದು ಅಂತ ನಿಮ್ಮಂತವ್ರು ಆ ಬಗ್ಗೆ ಏನು? ಇಲ್ಲ, ಕೆಲವು ಸಂದರ್ಭದಲ್ಲಿ ಹೇಳಿದ್ದೀನಿ ಅದನ್ನ, ಅದು ಸರ್ಕಾರದ ಲೆವೆಲಲ್ಲಿ ಮಾಡೋದಾರ ಬರ್ತಾರೆ. ಸ್ಪೈಸ್ ಪೌಡರ್ ಇದೆ, ಅದರಿಂದ ಅದ್ರ ಮೂಲಕ ಮಾಡೋದು. ಅದು ಹೌದು, ಶುಂಠಿ ಅದು ಸಾಂಬಾರ ಪದಾರ್ಥ. ಹೌದು ಸರ್. ಹಾಗಾಗಿ ಮತ್ತೆ ಬೇರೆ ಬೇರೆ ಔಷಧಿಗಳಿಗೆ ಹೋಗುತ್ತೆ. ಹೌದು ಹೌದು. ಬೇರೆ ಏನು ಬೆಳೆಗಳನ್ನ ನೀವು ಅಳವಡಿಸ್ಕೊಂಡಿದ್ದೀರಿ ನಿಮ್ಮ ಜಮೀನು? ಕಮರ್ಷಿಯಲ್ ಇಲ್ಲ, ನಮ್ಮ ಮನೆಗೆ ಏನೇನು ಬೇಕು ಅದನ್ನ ಮಾಡ್ಕೊತಾ ಇದ್ದೀನಿ ಸರ್. ಎಲ್ಲ ಕಡೆಯಲ್ಲೂ ಸಾವಯವ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ನಿಮ್ಮ ಜಮೀನಿನಲ್ಲಿ ಸಾವಯವದ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೋಬೇಕು ಅಂತ ನಿಮ್ಗೆ ಅನಿಸಿಲ್ವಾ? ಸರ್, ಅನಿಸ್ತಾ ಇದೆ. 4-5 ವರ್ಷದಿಂದ ಸಾವಯವಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾ ಇದ್ದೇನೆ, ಜೊತೆಗೆ ಕೆಮಿಕಲ್ ಉಪಯೋಗಿಸ್ತಾ ಇದ್ದೀನಿ ಸರ್. ಅಂದ್ರೆ ಮೇಲ್ಗೊಬ್ಬರವಾಗಿ ಮಾಡ್ತಾ ಇದ್ದೀನಿ ಸರ್. ಸಾವಯವದಲ್ಲಿ ಪ್ರಾಧಾನ್ಯತೆ ಕೊಡ್ತಾ ಇದ್ದೀನಿ ಅಂದ್ರೆ ಏನೇನು ಅಳವಡಿಸ್ಕೊಂಡಿದ್ದೀರಿ ಸರ್? ಸಾವಯವದಲ್ಲಿ ಧನಿಯನ ಗೊಬ್ಬರ ಮತ್ತೆ ಈ ಕೆಲವು ಇತ್ತೀಚೆಗೆ ಸಾವಯವ ಕಂಪ್ನಿಗಳು ಮೆನೂರ್ ಕೊಡ್ತಾವ್ರೆ, ಸಾವಯವ ಮೆನೂರೇ ಕೊಡ್ತಾರೆ, ಔಷಧಿನೂ ಸಾವಯವ ಕೊಡ್ತಾ ಇದ್ದಾರೆ, ಅವನ್ನೆಲ್ಲ ತಗೊಂಡು ಮಾಡ್ತಾ ಇದ್ದೀನಿ ಸರ್. ನೀವೇ ಸ್ವತಃ ನಿಮ್ ಜಮೀನಲ್ಲಿ ಅವನ್ನ ಎರೆಹುಳು ಗೊಬ್ಬರ ಆಗ್ಬೋದು, ಕಾಂಪೋಸ್ಟ್ ಆಗ್ಬೋದು, ಡಿಕಂಪೋಸ್ಟ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡು ಹಾಕೋತಾ ಇದ್ದೀನಿ ಸರ್. ನಾವು ಸ್ವಂತ ಡಿಪಾರ್ಟ್ಮೆಂಟ್ ಅಂದ್ರೆ ನೀವು ಸ್ವಂತ ಮಾಡ್ಕೋಬೋದಲ್ಲ? ಮಾಡ್ತಾ ಇಲ್ಲ, ಮಾಡ್ಬೇಕು ಅಂತ ಮನಸ್ಸಿದೆ, ಇನ್ನು ಮಾಡಕ್ ಆಗಿಲ್ಲ ಸರ್. ಯಾರೆಲ್ಲ ನಿಮ್ಮ ಕುಟುಂಬದಲ್ಲಿ ಕೃಷಿ ಕೆಲಸಗಳಲ್ಲಿ ನಿರತರಾಗಿರ್ತೀರಿ ಹೇಳಿ? ನಾನು ಮತ್ತೆ ನಮ್ಮ ಮಿಸಸ್, ಮತ್ತೆ ಮಧ್ಯೆ ರಜಾ ಸಿಕ್ತಾಗ ನಮ್ಮ ಮಕ್ಕಳು ಬರ್ತಾರೆ. ರಜಾ ಅಂದ್ರೆ ಏನ್ ಮಾಡ್ತಾ ಇದಾರೆ ಅವರು? ಸರ್, ಒಬ್ಬ ಕೆಇಬಿಗೆ ಹೋಯ್ತಾ ಇದ್ದಾನೆ ಅಪ್ರೆಂಟಿಸ್ ಆಗಿ, ಇನ್ನೊಬ್ಬ ಚುಂಚಿನಗಿರಿಲಿ ಲೈಬ್ರರಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಅವರೆಲ್ಲ ವಿದ್ಯಾಭ್ಯಾಸ ಕೊಡಿಸಿ ಅವ್ರ ಕೆಲಸದಲ್ಲಿ ಬೇರೆ ನಿರತರಾಗಿದ್ದಾರೆ. ಈಗ ನೀವಾದ್ರೆ ಎಂ ಎಸ್ ಸಿ ಮಾಡಿದ್ರೆ ಅವತ್ತು ಕಾಲದಲ್ಲೇ ಬಿಟ್ಟು ಬಂದು ಕೃಷಿ ಮಾಡ್ತಾ ಇದ್ದಾರೆ, ನಿಮ್ ಜಮೀನಿದೆ, ನಿಮ್ ಮಕ್ಳಿಗೆ ಈ ಜಮೀನಲ್ಲಿ ಬೇರೆ ರೀತಿ ಮಾಡ್ಬೇಕು ಅಂತ ಅನ್ಸಿಲ್ವ? ಒಂದು ಒಳ್ಳೆ ಉತ್ತಮವಾದ ಸರ್, ಅವ್ರವ್ರ ರೂಟ್ ಅವ್ರವ್ರು ಹುಡಿಕೊಂಡಿದ್ದಾರೆ, ನಾವು ಹೋಗ್ತೀವಿ ಅಂತಂದ್ರು ಕಳಿಸಿದ್ದೀನಿ. ನಾವೇನ್ ಬಲವಂತ ಮಾಡಕ್ಕಾಗಲ್ಲ ಸರ್, ಅವ್ರವ್ರ ಸ್ವಂತ ಇದು. ಅವರೇ ಇಲ್ಲ, ನಮ್ ಪುನಃ ಭೂಮಿನೇ ನೋಡ್ತೀನಿ, ಇಲ್ಲೇ ಕೃಷಿನೇ ಮಾಡ್ತೀನಿ ಅಂದ್ರೆ ಅವ್ರು. ಶಿವಪ್ಪ ಅವರೇ, ನೀವು ಮಾತನಾಡ್ತಾ ಹೇಳಿದ್ರೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಅಂತ, ಎಷ್ಟು ವಿಸ್ತೀರ್ಣಕ್ಕೆ ನೀವು ಒಂದು ಕೃಷಿ ಹೊಂಡವನ್ನ ಮಾಡ್ಕೊಂಡಿದ್ದೀರಿ ಹೇಳಿ? ಒಂದ್ ಕಡೆ 80 ಅಡಿ ಇದೆ, ಒಂದ್ ಕಡೆ 60 ಅಡಿ ಇದೆ ಸರ್. 80-60 ಅಡಿ ಅಗಲ ಮತ್ತೆ ಉದ್ದ. ಹೌದು ಸರ್. ಮತ್ತೆ ಇದಕ್ಕೆ ನೀರೆಲ್ಲ ಈಗ ಸಮರ್ಪಕವಾಗಿ ನಿಲ್ತಾ ಇದೆಯಾ ಸರ್? ಮಧ್ಯೆ ಒಂದು ತೋಟದ ಮಧ್ಯೆ ಒಂದು ತೊರೆ ಹೋಯ್ತದೆ ನ್ಯಾಚುರಲ್ ನೀರು, ಅದನ್ನ ಅದ್ರಿಗೆ ಗುಂಡಿಗೆ ಕನೆಕ್ಷನ್ ಕೊಟ್ಟಿದ್ದೇನೆ, ಅದು ಒಳಗಡೆಗೆ ಹೋಗೋದು ಹೊರಗಡೆ ಬರೋದು ಮಾಡ್ತಾ ಇದೆ ಸರ್. ಹಾಗಾದ್ರೆ ನಿಮ್ಗೆ ನಿರಂತರವಾಗಿ ನೀರಿದ್ದೇ ಇರುತ್ತೆ? ಹೌದು ಸರ್, ನಿರಂತರವಾಗಿ ನೀರಿದ್ದೇ ಇರ್ತದೆ. ಮತ್ತೆ ಈ ನೀರಿಗೆ ಬೇರೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಮೀನ್ ಬಿಟ್ಕೊಂಡಿದ್ದೀರಿ ಸರ್. ಅದಕ್ಕೆ ಎಷ್ಟು ಮರಿ ಬಿಟ್ಟಿದ್ದೀರಿ ಸರ್? 1,000 ಮರಿ ಬಿಟ್ಟಿದ್ದೀರಿ ಸರ್. ಹೌದಾ ಸರ್? ಆಗುತ್ತೆ 1,000 ಮರಿಗೆ ಅದು ಹಿಡಿಯುತ್ತೆ ಅಷ್ಟು ಟ್ಯಾಂಕು ಹಿಡಿಯುತ್ತೆ ಸರ್? ಹಿಡಿಯುತ್ತೆ. 1,000 ಮರಿಯಿಂದ ನೀವು ಯಾವಾಗಿಂದ ಈ ಮೀನುಗಾರಿಕೆ ಮೀನು ಸಾಕಾಣಿಕೆ? ಇದೇ ಮೊದಲ ಸರಿ ಬಿಟ್ಟಿರೋದು. ಮೊದಲೆಲ್ಲ ಮೀನ್ ಬಿಡ್ತಿರ್ಲಿಲ್ಲ, ಡೀಸೆಲ್ ಮೋಟರ್ಗೆ ಮೇಂಟೈನ್ ಮಾಡ್ಕೋತಿದ್ದೆ, ಬೋರ್ ಹಾಕಿರ್ಲಿಲ್ಲ, ಡೀಸೆಲ್ ಮೋಟರ್ಗೆ ನೀರು ತಗೋತಿದ್ದೆ. ಈಗ ಒಂದು ಐಡಿಯಾ ಸಿಕ್ಕಿ ಒಂದು ಮೀನ್ ಮರಿ ಬಿಡಿಸಿದ್ದೆ ಸರ್. ಐಡಿಯಾ ಎಲ್ಲಿ ಸಿಕ್ತು ನಿಮ್ಗೆ ಸರ್? ಮೀನ್ ಮರಿ ಯಾರು ತತ್ತಿದ್ರು ಕೆರೆಗೆ ಬಿಡಕ್ಕೆ, ಕೆರೆಗೆ ಗುತ್ತಿಗೆ ತಗೋತಾರಲ್ಲ, ಅವ್ರದ್ದು ನಮಗೂ ಸೇವ್ ಕೊಡಬಾರ್ದು ಇಸ್ಕೊಂಡು ತೊಗೊಂಡ್ಬಿಟ್ಟಿದ್ದೆ ಸರ್. ಏನು ಈಗ ಚೆನ್ನಾಗಿ ಬೆಳೆದಿದ್ದಾವ, ಬೆಳವಣಿಗೆ ಆಗಿದ್ದಾವ ಮೀನು? ಪರವಾಗಿಲ್ಲ ಸರ್. ಹಿಡಿದಿದ್ದೀರಾ ಯಾವಾಗ್ಲೂ? ಇಲ್ಲ ಸರ್, ಇನ್ನು ಒಂದ್ ಸರ್ ಹಿಡಿದಿಲ್ಲ, ಹಿಡಿಬೇಕೀಗ. ಹೌದಾ? ಅಂದ್ರೆ 1,000 ಮರಿ ಬಿಟ್ಟಿದ್ರೆ 1,000 ಮರಿನಲ್ಲಿ ಎಷ್ಟು ಬೆಳವಣಿಗೆ ಆಗಿದ್ದಾವೆ ನಿಮ್ಗೆ ಅಂದಾಜು ಸರ್? 1,000 ಮರಿ ಅಂತಂದ್ರೆ ಅದು ನೀರು ಹರಿಯೋದ್ರಿಂದ 2 ಕೆರೆ ಕನೆಕ್ಷನ್ ಅದು, ಆ ಕೆರೆಯಿಂದ ಈ ಕೆರೆಯಿಂದ ಬಂದ್ ಮೀನು ಸೇರ್ಕೊಂಡಿದ್ದಾವೆ, ಈ ಮರಿನೂ ಸೇರ್ಕೊಂಡವೆ, ಕೆಲವು ಇವು ಒಟ್ಟಾಗಿರ್ತವೆ, ಕೆಲವು ಆ ಕಡೆನೂ ಬಂದಿರ್ತವೆ. ಈಗ ದಸರಾ ಮಿಶ್ರ ಆಗ್ಬಿಟ್ಟಿದೆ ಸರ್. ಮಿಶ್ರ ಆಗ್ಬಿಟ್ಟಿದೆ ಅಂದ್ರೆ ನಿಮ್ಗೆ ಮತ್ತೆ ಎಲ್ಲ ಮೀನುಗಳು ಒಟ್ಟಿಗೆ ಹೊರಟೋಗ್ಬಿಟ್ರೆ ಅದಕ್ಕೆ ತಡೆ ಹಾಕಬೇಕಲ್ಲ ಏನಾದ್ರು? ಒಂದೊಂದ್ಸರಿ ಅದು ಏನಾದ್ರು ತೊಂದರೆ ಆಗಿ ಹೋಗಿರೋದು ನೋಡ್ಕೋತಾ ಇರ್ತೇವೆ. ತಡೆ ಹಾಕೋದು ನೀವು? ಅದಕ್ಕೆ ತಡೆ ಹಾಕಿದ್ರೆ ಬಲೆ ಹಾಕಿದ್ರೆ ಹೋಗ್ಬಾರ್ದಂತ ಹೋಗ್ಬಾರ್ದು, ಜಾಲರಿ ಹಾಕಿದ್ರೆ? ಹೌದು ಸರ್. ಮತ್ತೆ ಅದಕ್ಕೆಲ್ಲ ಮೇವ್ಗೆ ಏನು ವ್ಯವಸ್ಥೆ ಮಾಡ್ತೀರಿ ಮೀನಿಗೆ ಆಹಾರ? ಮೇವ್ಗೆ ನಾನು ಹಾಕೋತಾ ಇರ್ತೀನಿ ಸರ್. ಏನು ಆಹಾರ ಹಾಕ್ತೀರಿ ಸರ್? ಇದು ಕೊಂತೋಡ್ ಹಾಕೋತಿದ್ದೀನಿ. ಹೌದಾ? ಹೌದು. ಸಾಕಾಗುತ್ತಾ? ಇಲ್ಲ, ಸಗಳಿ ಹಾಕೋತಿದ್ದೀನಿ, ಧನಿಯ ಸಗಳಿ. ಬೇರೆ ಇದೆಲ್ಲ ಕೃಷಿ ತ್ಯಾಜ್ಯಗಳು ತರಕಾರಿ ವೇಸ್ಟ್ ಎಲ್ಲಾನು ಹಾಕೋತೀನಿ ಸರ್. ವೇಸ್ಟೇಜ್ ಪದಾರ್ಥ ಎಲ್ಲ ಹಾಕ್ತೀರಿ? ಹೌದು. ಅದರಿಂದ ಒಂದು ಒಳ್ಳೆ ಆದಾಯ ಬರ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀರಾ? ನಿರೀಕ್ಷೆ ಮಾಡ್ತಾ ಇದ್ದೀನಿ, ಇನ್ನು ಮಾಡಿಲ್ಲ ಸರ್. ನೋಡ್ತೀನಿ ಈಗ ಅಲ್ಲಿ ನಾನು ನೋಡ್ತಾ ಇರೋ ಮಟ್ಟಿಗೆ ಒಂದು 200 ಕೆಜಿ ಸಿಗ್ಬೋದು. ಈಗ ನೋಡಿದ್ರೆ 1.5 ಕೆಜಿ 2 ಕೆಜಿ ಅಂದಾಜಲ್ಲಿ ಒಂದು 200 ಕೆಜಿ ಸಿಗ್ಬೋದು ಅಂತ. ಆಯ್ತು, ಒಳ್ಳೇದಾಗ್ಲಿ. ಹಾಗಾದ್ರೆ ಇದನ್ನ ನಿರಂತರವಾಗಿ ಲಾಭ ಕಂಡ್ರೆ ಮುಂದುವರಿಸ್ತೀರಿ? ಹೌದು ಸರ್, ಇನ್ನು ತೋಟದಲ್ಲಿ ಬಾವಿ ಇದ್ದೇ ಇರ್ತದೆ, ನಿರಂತರವಾಗಿ ಕಂಟಿನ್ಯೂ ಮಾಡ್ಕೋತೀವಿ ಸರ್. ಮತ್ತೆ ನಿಮ್ಗೆ ಈ 10 ಎಕರೆಯನ್ನ ನಿಭಾಯಿಸೋದು ಸ್ವಲ್ಪ ಆಳು ಕಾಳು ಬೇಕು, ಹೇಗೆ ಅನ್ಸುತ್ತೆ ನಿಮ್ಗೆ ನಿಮ್ಮದು ಈಗ ಮುಂಚೆ ಸಿಕ್ತಿದ್ದಾಗೆ ಇವಾಗ ಕೃಷಿ ಕಾರ್ಮಿಕರು ಸಿಗ್ತಾ ಇದಾರಾ? ಸರ್, ನಾನು ವ್ಯವಸಾಯ ಶುರು ಮಾಡಿದಾಗ ವರ್ಷದ ಲೆಕ್ಕದಲ್ಲಿ ಮಾತಾಡ್ಕೊಂಡಿದ್ದಾಗ ಮಾಡ್ಕೋತಿದ್ದಾವೆ ಕೆಲವು ಹುಡುಗರಿಗೆ. ಈಗ ಅದು ಮೋಸ ಆಗುತ್ತೆ. ಈಗ ಪ್ರತಿ ದಿವಸ ಹೋಗ್ತೇನೆ, ಆಳು ಎಷ್ಟು ಜನ ಸಿಗ್ತಾರೆ ಹಿಡ್ಕೊಂಬತ್ತೀನಿ, ಕೆಲಸ ಮಾಡಿಸ್ತೇನೆ. ಅದರಲ್ಲಿ ಕೆಲವರು ಮುಂದಾಗಿ ದುಡ್ಡು ಇಸ್ಕೊಂಡು ಹೋಯ್ತಾರೆ, ವರ್ಷಕ್ಕೆ ಒಂದು 15,000 ಹೋಯ್ತದೆ ವೇಸ್ಟ್ ಆಗಿ. ಇನ್ ಬಂದವ್ರಿಗೆ ಕೂಲಿ ಕೊಟ್ಟು ಕಳಿಸ್ತಾ ಇರ್ತೀನಿ. ಅದೇನು ತೊಂದರೆ ಅಂತ ಅನ್ಸಿಲ್ವಾ? ಇನ್ನೇನ್ ಮಾಡೋಕ್ಕಾಗಿಲ್ಲ ಸರ್, 15,000 ನಾನು ಇದು ಮಾಡೋಕ್ಕಾಗಲ್ಲ. ಕೃಷಿ ಯಂತ್ರೋಪಕರಣಗಳನ್ನ ಬಳಸ್ತಾ ಇದ್ದೀರಾ ಸರ್? ಉಪಯೋಗಿಸ್ತಾ ಇದ್ದೀನಿ ಸರ್. ಏನೇನು ಯಂತ್ರೋಪಕರಣ ಸರ್? ಟ್ರ್ಯಾಕ್ಟರ್ ಇದೆ, ಟಿಲ್ಲರ್ ಇದೆ, ಗದ್ದೆ ಉಳ್ಳಿಕ್ಕೆ, ಆಮೇಲೆ ವೀಡ್ ಕಟ್ರ್ ಇದೆ, ಧನಿನ್ ಮೇವ್ ಕಟ್ ಮಾಡೋದು, ಶಾಪ್ ಕಟರ್, ಶಾಪ್ ಕಟರ್ ಇದೆ. ಧನಿನ್ ಮೇವ್ ಅಂದ್ರೆ ನೀವು ಹಸುಗಳು 4 ಅಂದ್ರಲ್ಲ ಸರ್, ಅದಕ್ಕೆ ಮುಸುಕಿನ ಜೋಳ ಹಾಕೋತೀನಿ, ಅದನ್ನ ಕಟ್ ಮಾಡಿ ಹಾಕ್ತಾರೆ. ಕಟ್ ಮಾಡಿ ಹಾಕ್ತಾರೆ. ಬೇರೆ ರೀತಿಯಾದ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇವೆಲ್ಲ ಏನು ಮಾಡಿದ್ರು? ಕೋಳಿ ಇದೆ ಸರ್, ಕುರಿ ಸಾಕ್ತಾ ಇಲ್ಲ. ಸಾಕ್ತಾ ಇಲ್ಲ ಕುರಿ? ಸಾಕ್ತಾ ಇಲ್ಲ. ನಿಮ್ ಕೃಷಿ ಭೂಮಿ ವಿಸ್ತೀರ್ಣ ಜಾಸ್ತಿ ಇದೆ, ಆದ್ರೆ ನೀವು ಇನ್ನೂ ಹೆಚ್ಚಿನ ರೀತಿಯಾದ ಕೃಷಿ ಚಟುವಟಿಕೆ ಮಾಡಬಹುದು. ಇರೋನೊಬ್ಬ ಸರ್, ಇರೋನೊಬ್ಬ. ಈ ಕುರಿ ಕೋಳಿ ಇಂಥವಕ್ಕೆ ಕೂಲಿ ಆಳು ಬರಲ್ಲ, ಸ್ವಂತ ಮಾಡಬೇಕು. ಈ ಬೇರೆ ದನ ಕರ ಮೇಂಟೈನ್ ಆದರೆ ಕೂಲಿ ಆಳು ಕರ್ಕೋಬರ್ಬೋದು ಮಾಡಿಸ್ಬೋದು, ಬಟ್ ಈ ಸಣ್ಣ ಕುರಿ ಆಡು ಮೇಕೆಗೂ ಸ್ವಂತ ಮನೆಯೇ ಜನ ಆಗಬೇಕು. ಈಗ ಇತ್ತೀಚೆಗೆ ಅಂತೂ ಈ ಸಿರಿಧಾನ್ಯಗಳ ಕೂಗು ಜಾಸ್ತಿ ಆಗಿದೆ, ಈ ಥರದ ಸಿರಿಧಾನ್ಯ ಬೆಳಿಬೇಕು ನಿಮ್ಮ ಜಮೀನಲ್ಲಿ, ಆ ಥರದ ಏನು ಆಲೋಚನೆಗಳಿಲ್ವಾ ನಿಮಗೆ? ಸರ್ ಮತ್ತೆ 2 ವರ್ಷ ಇವರೇ ಕೊಟ್ಟಿದ್ರು ಕೆವಿ ಕೆರೆ ಮಾಡಿದ್ದೆ. ಏನು ಕೊಟ್ಟಿದ್ರು ಸರ್? ನವಣೆ ಕೊಟ್ಟಿದ್ರು ಬೆಳೆದೆ, ಅಂದರೆ ನನಗೆ ಸಮಾಧಾನ ಆಗಲಿಲ್ಲ ಅದು ಡೆವಲಪ್ ಮಾಡಲಿಕ್ಕೆ. ಆಮೇಲೆ ಸ್ವಲ್ಪ ಕಮರ್ಷಿಯಲ್ ಅಲ್ಲಿ ಸ್ವಲ್ಪ ವೀಕ್ ಅದು. ಅಲ್ಲ ಈಗ ಮಾರುಕಟ್ಟೆ ತೆರ್ಕೊಳ್ತಾ ಇದೆ. ಇದೆ ಬಟ್ ಅದು ಅಂದ್ರೆ ಸಪರೇಟ್ ಆಗಿ ಅದಕ್ಕಾಗಿ ಮನೆ ಜನ ಮಾಡಬೇಕು ಸರ್, ಕೂಲಿ ಸಂಸ್ಕರಣೆ ಮಾಡೋದು ಸ್ವಲ್ಪ ಕಷ್ಟ. ಹೌದು ಹೌದು, ಹಾಗಾಗಿ ಕಡಿಮೆ ಮಾಡಿದ್ರೆ. ಈಗೆಲ್ಲ ಹೊಸ ಹೊಸ ತರದ ಮಿಷನ್ ಗಳು ಬರ್ತಾ ಇದೆ ಸಂಸ್ಕರಣೆಗಾಗಿ, ಹೊಸದಾಗಿ ಆವಿಷ್ಕಾರಗೊಂಡಂತ ಮಿಷನ್. ಕಮರ್ಷಿಯಲ್ ಆಗಿ ಮಾಡಿದ್ರೆ ಚೆನ್ನಾಗಿರ್ತದೆ ಸರ್. ನಾನು ಸ್ವಂತ ಬಳಕೆಗೆ ಮನೆಗೆ ಏನಾಗಬೇಕು ಅದು ಮಾಡ್ಕೋತೀನಿ. ರಾಗಿ ಜೊತೆಲಿ ನವಣೆ ಬೆರೆಸ್ಕೋತೀನಿ, ಅದ ಸ್ವಲ್ಪ ಅಲ್ಪ ಸ್ವಲ್ಪ ಆಯ್ತದೆ, ಮನೆ ಬಳಕೆಗೆ ಆಯ್ತದೆ. ಇನ್ನು ಬೇರೆ ಏನು ನಿಮ್ಗೆ ಏನು ಕನಸಿದೆ ನಿಮ್ಮ ಕೃಷಿ ಜಮೀನಲ್ಲಿ ಇಂಥದ್ದು ಮಾಡಬೇಕು ನಾನು ಮುಂದೆ ಹೀಗಿರಬೇಕು, ಇನ್ನೊಂದು 5 ವರ್ಷ ಕಳೆದ್ರೆ ನನ್ನ ಕೃಷಿ ಭೂಮಿ ಹೀಗಿರಬೇಕು ಅಂತ ಏನು ಅನಿಸಿದೆ ನಿಮಗೆ? ಸರ್ ಪೂರ್ತಿ ತೋಟ ಮಾಡೋದಾ ಅಂತ ಇದ್ದೀನಿ ಸರ್. ಯಾಕೆ ತೋಟನೇ ಸರ್? ಅದು ಲೇಬರ್ ಪ್ರಾಬ್ಲಮ್ ಇಲ್ಲ. ಪ್ರತಿ ಆ್ಯನ್ಯುವಲ್ ಕ್ರಾಪ್ ಮಾಡಿದಾಗ ಮತ್ತೆ ಆ್ಯನ್ಯುವಲ್ ಕ್ರಾಪ್ಗೆ ಪ್ರತಿ ಸರಿ ಜನ ಹಿಡ್ಕೊಂಡ್ಬರ್ಬೇಕು, ಜನ ಸಿಗ್ತಾ ಇಲ್ಲ. ಜನ ಸಿಕ್ಬೇಕಾದ್ರೆ ನಾವು ಭಾಳ ಶ್ರಮ ಬೀಳ್ಬೇಕು. ತೋಟ ಅಂದ್ರೆ ಏನಕ್ಕೂ ತೆಂಗು ಹಾಕಿದ್ದೀರಿ? ತೆಂಗು ಅಡಿಕೆ ಮಾಡ್ತಾ ಇದ್ದೀನಿ, ಕೊನೆಗೆ ಹಣ್ಣಿನ ಗಿಡಗಳು ಮಾಡ್ಬಿಡೋದು ಅಂತ ಮಾಡ್ತಾ ಇದ್ದೀನಿ. 10 ಎಕರೆಗೂ ತೋಟ? ಹೌದು. ಅಡಿಕೆ ತೆಂಗು ಹಾಕ್ತೀರಿ? ಅಡಿಕೆ ತೆಂಗು ಮತ್ತೆ ಫ್ರೂಟ್ ಕೆಲವು ಹಣ್ಣಿನ ಗಿಡಗಳು. ಹೌದು. ಯಾಕೆ ಇಲ್ಲಿವರೆಗೆ ಏನಾದ್ರು ನೀವು ಹಣ್ಣಿನ ಗಿಡ ಮರಗಿಡ ಇವನ್ನೆಲ್ಲ ಮಾಡಬೋದಾಗಿತ್ತಲ್ಲ? ಏನೋ ನಡೀತಿತ್ತಲ್ಲ ಅಂತ ಮಾಡಿದೆ ಸರ್. ಇಲ್ಲಿ ಈಗ 2-3 ವರ್ಷದಿಂದ ಆಗ್ತಾ ಇಲ್ಲ, ಅದರಿಂದ ಸ್ವಲ್ಪ ಮುಂದಕ್ಕೆ ಮಾಡೋಣ ಅಂತ ಮಾಡೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆಗಲಿ, ಒಳ್ಳೇದಾಗಲಿ, ನಿಮ್ಮ ಈ ಕನಸುಗಳೆಲ್ಲ ಸಾಕಾರಗೊಳ್ಳಿ. ಶಿವಪ್ಪ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಈ ಕೃಷಿ ಜೀವನದ ಅನುಭವವನ್ನು ಹೇಳಿದ್ದೀರಿ. ನಮ್ಮ ರೈತ ಬಾಂಧವರು ನಿಮ್ಮ ಜೊತೆ ಮಾತಾಡಬೇಕಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. ಸರ್ 9845882702. ಇನ್ನೂ ಸರಿ ಸರ್? 9845882702. ಕನ್ನಡದ ಒಂದು ಸರಿ ಹೇಳಿ. 9845882702. ಧನ್ಯವಾದಗಳು ಶಿವಪ್ಪ ಅವರೇ, ನಮಸ್ಕಾರ. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ, ಸಮಗ್ರ ಕೃಷಿ ಅನುಭವ ಕುರಿತು ಹುಣಸೂರು ತಾಲೂಕು ಹಿರೇಕ್ಯಾತನಹಳ್ಳಿಯ ಕೃಷಿಕ ಹೆಚ್.ಎನ್. ಶಿವಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಎಸ್.ಸಿ. ಹೇಮಕುಮಾರ್. ಈಗ ಕೆಲವು ಜನಪದ ಗೀತೆಗಳನ್ನು ಕೇಳಿ. ರಾಗಿಯ ಕಲ್ಲಿಗೆ ರಾಜಾವತಿರುಗ್ಯಾರೆ ಸುವಯ್ಯನಾರಿ ರಾಯ ಸಂಪನ್ನರ ಮಗಳಿಗೆ ಸುವಯ್ಯನಾರಿ ರಾಗಿಯ ಕಲ್ಲಿಗೆ ರಾಜ ಸಕಲ ಸಂಪನ್ನರಾ ಬಿದಿರೆ ಬೆಟ್ಟಾದ ಮ್ಯಾಲೆ ಚದುರ ರಾಗಿಯ ಕಲ್ಲು ಸುವಯ್ಯ ನಾರಿ ಮದನ ಬೆಳಗೇನು ಬೆಲ್ಲದ ರತಿಯ ಬೆಳಗೇನು. ತೋರಣ್ಯಾನಿಡಮ್ಮ ತೊಡುಗಲ್ಲ ಮ್ಯಾಲೆ, ತೋರಣ್ಯಾನಿಡಮ್ಮ ತೊಡುಗಲ್ಲ ಮ್ಯಾಲೆ, ಕೋಲು ಮಂಡೆ ಜಂಗಂಬರೋ ತೋರಣ್ಯಕ್ಕೆ ದಯ ಮಾಡೋ.